ಏರೋ ಇಂಡಿಯಾ ವೈಮಾನಿಕ ಪ್ರದರ್ಶನ 2025ಕ್ಕೆ ತೆರೆ. ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಂದ ನಾಳೆ ಬೆಂಗಳೂರಿನಲ್ಲಿ ರೈಲ್ವೆ ಯೋಜನೆಗಳ ಪ್ರಗತಿ ಪರಿಶೀಲನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35ಕ್ಕೆ. ಆಕಾಶವಾಣಿ ಬೆಂಗಳೂರು. ಕಾಡು ನೀನು, ಬನವು ನೀನು, ನಿನಗೆ ಕಿಚ್ಚು ಇಡುವರೇನು. ಕಾಡಿಗೆ ಒದಗುವ ವಿಪತ್ತು ನಾಡಿನ ಜನತೆಗೆ ಆಪತ್ತು. ಕಾಡು ಕಾಡುವುದಾರೆ, ಕಾಡ್ಗಿಚ್ಚು ಬಿತ್ತೆಂದರೆ ಅಪಾರ ಸಂಖ್ಯೆಯ ವನ್ಯಜೀವಿಗಳು ನಾಶ ಹೊಂದುತ್ತವೆ. ಜೊತೆಗೆ ಭೂಮಿಯ ತೇವಾಂಶವನ್ನು ಉಳಿಸಿ ಕಾಪಾಡುವ ತರಗೆಲೆ ಹಾಸನ್ನು ಕಾಡ್ಗಿಚ್ಚು ಧ್ವಂಸಗೊಳಿಸುತ್ತದೆ. ಸದಾ ಜಾಗೃತರಾಗಿರೋಣ. ನಮಗಾಗಿ, ನಮ್ಮ ಭವಿಷ್ಯದ ಪೀಳಿಗೆಗಾಗಿ ಅರಣ್ಯ ಸಂಪತ್ತನ್ನು ಸಂರಕ್ಷಿಸೋಣ. ಕಾರ್ಯಕ್ರಮ ಕೃಷಿ ರಂಗ. ಇಂದಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಅಗ್ರಿ ಸ್ಟಾರ್ಟ್ಅಪ್ ಕೃಷಿ ನವೋದ್ಯಮ ಈ ಕುರಿತು ಡಾ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನ ಸಂದರ್ಶಿಸುತ್ತಾರೆ ತಿಮ್ಮಪ್ಪ ಹೆಚ್ಗೌಡ. ನಂತರ ತಿಪಟೂರು ತಾಲೂಕು ಅರಳುಗುಪ್ಪೆಯ ರೇಣುಕಯ್ಯ ಹಾಗೂ ಸಂಗಡಿಗರಿಂದ ತತ್ವ ಪದವನ್ನು ಕೇಳುವರಿ. ಹೋಗೋಕಿದೆ. ಅರೆ, ಏನ್ ಬಿಟ್ಟು? ತಿಂಗಳಾಯ್ತು ಕಂಪ್ಲೇಂಟ್ ಕೊಟ್ಟು, ಬ್ಯಾಂಕ್ ರಿಫಂಡ್ ಮಾಡ್ತಾನೆ ಇಲ್ಲ. ಕಂಪ್ಲೇಂಟ್ ಮಾಡೋಕಿದೆ. ಅರೆ ಕೂತ್ಕೊಳ್ಳಿ ಕೂತ್ಕೊಳ್ಳಿ, ಇಲ್ಲಿಂದ್ಲೇ ಮಾಡಿ. RBI ಯಾವ ಒಂಬುಡ್ಸ್ಮನ್ ಗೆ ಹೇಗೆ? ಈಗ RBI ನಿಯಂತ್ರಿತ ಬ್ಯಾಂಕ್ NBFC ಅಥವಾ ಡಿಜಿಟಲ್ ವ್ಯವಹಾರಗಳ ಪ್ಲಾಟ್ಫಾರ್ಮ್ಸ್ ಬಗ್ಗೆ ದೂರನ್ನು ನೀಡಿ ಸುಲಭವಾಗಿ ಮನೆಯಿಂದಲೇ RBI CMS ಪೋರ್ಟಲ್ ನಲ್ಲಿ ಇದ್ ನೋಡಿ ಚೆಕ್ ಮೇಟ್. ಕಂಪ್ಲೇಂಟ್ ಮಾಡೋಕಿದ್ಯಾ? RBI ಹೇಳುತ್ತೆ, ಜಾಣರಾಗಿರಿ, ಜಾಗರೂಕರಾಗಿರಿ. ಭಾರತ ಸರ್ಕಾರವು ದೇಶದಾದ್ಯಂತ 21ನೇ ಜಾನುವಾರು ಗಣತಿಯನ್ನು ಆರಂಭಿಸಿದೆ. ಸರ್ಕಾರಿ ನೌಕರರು ನಿಮ್ಮ ಮನೆಗೆ ಬರಬಹುದು. ಎಲ್ಲಾ ಪಶು ಸಂಗೋಪನಾದಾರರು ತಮ್ಮ ಪಶುಗಳ ಬಗ್ಗೆ ಸರಿಯಾದ ಮಾಹಿತಿ ನೀಡಿ, ಅಂದರೆ ಸರ್ಕಾರ ನಿಮಗಾಗಿ ಉತ್ತಮ ಯೋಜನೆಗಳನ್ನು ನಿರ್ಮಿಸಬಹುದು. ನೆನಪಿಡಿ, ಅಕ್ಟೋಬರ್ 2024ರಿಂದ ಫೆಬ್ರವರಿ 2025ರವರೆಗೆ 21ನೆಯ ಜಾನುವಾರು ಗಣತಿಯಲ್ಲಿ ಪೌಲ್ಟ್ರಿ ಸಾಕು ಪಶುಗಳು ಮತ್ತು ಬೀಡಾಡಿ ಪಶುಗಳು ಒಟ್ಟು 219 ತಳಿಗಳ ಡೇಟಾ ಸಂಗ್ರಹಿಸಲಾಗುತ್ತಿದೆ. ಯಾವುದೇ ಪಶು ಬಿಟ್ಟು ಹೋಗಬಾರದು. ನನ್ನ ಪಶು ನನ್ನ ಮಾಹಿತಿ, ಆಗುವುದು ಸಮೃದ್ಧ, ಸಂಪತ್ತು ನಮ್ಮದು. ಪಶು ಸಂಗೋಪನೆ ಮತ್ತು ಹೈನುಗಾರಿಕೆ ವಿಭಾಗದ ಮೂಲಕ ದೇಶದ ಹಿತಕ್ಕಾಗಿ ಜಾರಿ. ಎಲ್ಲ ರೈತ ಬಾಂಧವರಿಗೂ ಆತ್ಮೀಯ ಸ್ವಾಗತ. ರೈತ ಬಾಂಧವರೇ, ಇವತ್ತು ನಾವು ಕೃಷಿಯನ್ನ ಒಂದು ಉದ್ಯಮವಾಗಿ ನಾವು ನೋಡ್ತಾ ಇದ್ದೇವೆ. ಅದೇ ತರ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರವು ಕೂಡ ರೈತರ ಆದಾಯ ಡಬ್ಲಿಂಗ್ ಆಗಬೇಕು, ದ್ವಿಗುಣ ಆಗಬೇಕು, ಹಾಗಿದ್ರೆ ರೈತರ ಬದುಕು ಸುಗಮ ಆಗ್ತದೆ. ರೈತರಿಗೂ ಕೂಡ ನಮ್ಮ ಬದುಕಲ್ಲಿ ಇಷ್ಟೇ ಇದೆ, ಏನೂ ಅಭಿವೃದ್ಧಿನೇ ಆಗ್ತಾ ಇಲ್ಲ ಅಂತ ಒಂದು ಕೊರಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಸರ್ಕಾರಗಳು ಕೂಡ ಸಾಕಷ್ಟು ಶ್ರಮಿಸ್ತಾ ಇದ್ದಾವೆ. ರೈತ ಬಾಂಧವರ ಆದಾಯ ಹೆಚ್ಚಿಸಬೇಕು ಅನ್ನುವ ಕೂಡ ಅವರು ಕೂಡ ಹೇಳ್ತಾನೆ ಇದ್ದಾರೆ. ಅದೇ ತರ ಸಾಕಷ್ಟು ಯೋಜನೆಗಳು, ಅನುಕೂಲಕರವಾದ ಒಂದು ಪರಿಸರ ಕೂಡ ನಿರ್ಮಾಣ ಮಾಡಿ ಕೃಷಿ ವಿಶ್ವವಿದ್ಯಾಲಯ ಇರಬಹುದು, ಕೃಷಿ ವಿಜ್ಞಾನಿಗಳು ಇರಬಹುದು, ತಮ್ಮದೇ ಆದ ಒಂದು ಕೊಡುಗೆಯನ್ನ ನೀಡ್ತಾ ಬರ್ತಾ ಇದ್ದಾರೆ. ಯೋಜನೆಗಳನ್ನ ಕೃಷಿ ಅಧಿಕಾರಿಗಳು ಕೂಡ ನೀಡ್ತಾ ಬರ್ತಾ ಇದ್ದಾರೆ. ಹಾಗಿದ್ರೆ ಬನ್ನಿ, ಈ ಒಂದು ಕೃಷಿಯ ಉದ್ಯಮ ಅಂದ್ರೆ ಸ್ಟಾರ್ಟ್ಅಪ್ ಅನ್ನೋದ್ರ ಕುರಿತು ಒಂದು ಕೃಷಿಯ ನವ ಉದ್ಯಮವನ್ನ ಯಾವ ತರ ಸ್ಥಾಪನೆ ಮಾಡಬೇಕು, ಅಥವಾ ನವ ಉದ್ಯಮ ಕೃಷಿ ಒಂದು ನವ ಉದ್ಯಮವನ್ನ ಸ್ಥಾಪನೆ ಮಾಡೋದ್ರಿಂದ ಯಾವೊಂದು ಸಮಸ್ಯೆಗಳು ಎದುರಾಗಬಹುದು, ಈ ಎಲ್ಲ ಸಮಸ್ಯೆಗಳ ಕುರಿತು ಇವತ್ತು ನಮ್ಮ ಜೊತೆ ಮಾಹಿತಿ ಮಾಡಿಕೊಡ್ಲಿಕ್ಕಾಗಿ ಚಿಂತಾಮಣಿಯ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಜ್ಞಾನಿಯಾಗಿರುವ ಡಾಕ್ಟರ್ ಪ್ರವೀಣ್ ಕುಮಾರ್ ಕೊಂಡ್ಲಹಳ್ಳಿ ಅವರು ನಮ್ಮ ಜೊತೆ ಇದ್ದಾರೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ಆಕಾಶವಾಣಿ ಬೆಂಗಳೂರಿಗೆ ತಮಗೆ ಸ್ವಾಗತ. ನಮಸ್ಕಾರ. ನಮಸ್ಕಾರ ಸರ್, ಎಲ್ಲ ರೈತ ಬಾಂಧವರು ಕೂಡ ನನ್ನ ನಮಸ್ಕಾರಗಳು. ಡಾಕ್ಟರ್, ಆಗ್ಲೇ ಹೇಳ್ದಂಗೆ ತಾವು ಇವತ್ತು ಕೃಷಿ ನವೋದ್ಯಮದ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು, ಹೇಳಿ ಒಂದೊಂದಾಗಿ ತಮ್ಮದೇ ಒಂದು ಅನುಭವದ ಮೂಲಕ ಹೇಳ್ಕೊಳ್ತಾ ಹೋಗಿ. ಸೊ ಎಲ್ರು ನಮಸ್ಕಾರ. ತಮಗೆಲ್ರಿಗೂ ತಿಳಿದಿರುವ ಹಾಗೆ ನಮ್ಮ ಭಾರತ ದೇಶ ಕೃಷಿ ಪ್ರಧಾನ ದೇಶವಾಗಿದೆ. ಸುಮಾರು 60%ಕ್ಕೂ ಹೆಚ್ಚಿನ ಜನರು ನಮ್ಮ ಕೃಷಿಯನ್ನೇ ಅವಲಂಬನೆಯನ್ನ ಮಾಡಿಕೊಂಡಿದ್ದಾರೆ. ಇದರಲ್ಲಿ ಒಂದು ಕೃಷಿಯಲ್ಲಿ ಒಂದು ಉದ್ಯೋಗವನ್ನು ಸೃಷ್ಟಿ ಮಾಡೋದು ಅಂತ ರೀತಿಯಿಂದ ಕಷ್ಟ ಆಗಲ್ಲ. ಯಾಕೆಂತಂದ್ರೆ ನಮ್ಮ ಭಾರತ ಜನಸಂಖ್ಯೆಯಲ್ಲಿ 60% ಅಷ್ಟು ಜನರು ಆಲ್ರೆಡಿ ನಾವು ಕೃಷಿಯನ್ನು ಅವಲಂಬಿಕೆ ಮಾಡಿಕೊಂಡಿರೋದ್ರಿಂದ ಇದರಿಂದ ನಾವು ಈಸಿಯಾಗಿ ನಾವು ಒಂದು ಉದ್ಯಮವನ್ನು ನಾವು ಶುರು ಮಾಡಬಹುದಾಗಿದೆ. ಯಾಕೆಂತಂದ್ರೆ ಯಾವುದೇ ಒಂದು ದೇಶದ ಆರ್ಥಿಕತೆಯನ್ನು ನಾವು ಹೆಚ್ಚಿಗೆ ಮಾಡ್ಕೋಬೇಕು ಅಂದ್ರೆ ದೇಶದ ಆರ್ಥಿಕತೆ ಬಹಳ ಮುಖ್ಯವಾಗಿದೆ. ಅದರಲ್ಲಿ ಈ ನಿಟ್ಟಿನಲ್ಲಿ ನಮ್ಮ ಭಾರತ ದೇಶದಲ್ಲಿ ಸ್ಟಾರ್ಟ್ಅಪ್ ಅಥವಾ ನವೋದ್ಯಮವನ್ನು ಶುರು ಮಾಡಿದ್ ಯಾವಾಗಂದ್ರೆ 2016ರಲ್ಲಿ. ಇದನ್ನ ನಾವು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದಿಂದ ಈ ಒಂದು ನವೋದ್ಯಮವನ್ನು ಶುರು ಮಾಡೋಕೆ ಒಂದು ಶಂಕುಸ್ಥಾಪನೆ ನೀಡಲಾಗಿತ್ತು. ಆಗಿನ ಹಣಕಾಸು ಮಂತ್ರಿ ಆಗಿರುವಂತಹ ಅರುಣ್ ಜೇಟ್ಲಿ ಅವರು ಏನ್ ಮಾಡಿದ್ರು, ಈ ಒಂದು ನವೋದ್ಯಮ ಬಗ್ಗೆ ಒಂದು ಶುರು ಮಾಡೋದಕ್ಕೆ ಒಂದು ಆಸಕ್ತಿಯನ್ನ ತೋರಿಸ್ತಾ ಹೋದ್ರು. ಈ ನಿಟ್ಟಿನಲ್ಲಿ ಕೃಷಿಯಲ್ಲಿ ಹೊಸದಾಗಿ ಉದ್ಯೋಗವನ್ನು ಸೃಷ್ಟಿ ಮಾಡುವುದೇ ಕೃಷಿಯಲ್ಲಿ ನವೋದ್ಯಮ ಅಂತ ನಾವು ಕರಿತಾ ಹೋಗ್ತೀವಿ. ತಮ್ಮೆಲ್ಲರಿಗೂ ತಿಳಿದಿರೋ ಹಾಗೆ ಕೃಷಿಯಲ್ಲಿ ಹಲವಾರು ರೀತಿಯಾದಂತಹ ಒಂದು ಅವಕಾಶಗಳನ್ನು ನಾವು ಕಾಣಬಹುದಾಗಿದೆ. ಯಾವ ರೀತಿಯಾಗಂತಂದ್ರೆ ನಾವು ಬೆಳೆದಿರುವಂತಹ ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಡೈರೆಕ್ಟ್ ಆಗಿ ನಾವು ಮಾರ್ಕೆಟ್ಗೆ ಹಾಕೋ ಬದಲು ಡೈರೆಕ್ಟ್ ಆಗಿ ನಾವು ಗ್ರಾಹಕರಿಗೆ ತಲುಪಿಸೋದಾಗಿರ್ಬೋದು. ಸಮ್ ಕೇಸ್ ಏನಾಗುತ್ತೆ, ರೈತರು ಬೆಳೆದಿರುವಂತಹ ತರಕಾರಿಗಳಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ಮಾರುಕಟ್ಟೆಗೆ ಹೋದಾಗ ಏನಾಗುತ್ತೆ, ಅಲ್ಲಿ ಒಂದು ಮಧ್ಯವರ್ತಿಯ ಕಾರಣದಿಂದ ಏನಾಗುತ್ತೆ, ಅವರ ಒಂದು ಬೆಳೆದಿರುವಂತಹ ಬೆಲೆ ಸಿಗೋದಿಲ್ಲ, ನಿರೀಕ್ಷೆ ಮಾಡಿರುವಂತಹ ಬೆಲೆ ಖಂಡಿತವಾಗೂ ಸಿಗೋದಿಲ್ಲ. ಇದೇ ರೀತಿಯಾಗಿ ನಾವು ಒಂದು ಅಗ್ರಿ ಸ್ಟಾರ್ಟ್ಅಪ್ ಮಾಡಿಕೊಂಡು ಯಾವ್ಯಾವ ರೈತರು ಎಷ್ಟೆಷ್ಟು ರೀತಿಯಾಗಿ ಪ್ರೊಡ್ಯೂಸ್ ಬೆಳೀತಾ ಇದಾರೆ, ಟೊಮೊಟೊ ಎಷ್ಟು ಬೆಳೀತಾರೆ, ಕ್ಯಾಪ್ಸಿಕಮ್ ಎಷ್ಟು ಬೆಳೀತಾರೆ, ಆ ರೈತರೆಲ್ಲ ಗುರುತು ಮಾಡಿಕೊಂಡು ಒಂದು ಅಗ್ರಿ ಸ್ಟಾರ್ಟ್ಅಪ್ ತರ ಮಾಡಿಕೊಂಡು ಆ ಒಂದು ಪ್ರೊಡ್ಯೂಸ್ ನ ರೈತರಿಂದ ಪರ್ಚೇಸ್ ಮಾಡಿಬಿಟ್ಟು ನಾವು ಕನ್ಸ್ಯೂಮರ್ ಗೆ ನೇರವಾಗಿ ನೀಡಿದ್ರೆ ಏನಾಗುತ್ತೆ, ಆಗುವಂತ ನಷ್ಟವನ್ನು ನಾವು ತಡೆಗಟ್ಟಬಹುದು. ಎರಡನೇದಾಗಿ ನಮ್ಮ ರೈತರಿಗೆ ಏನಾಗುತ್ತೆ, ಕೆಲವೊಂದು ಟೈಮಲ್ಲಿ ಮಾರುಕಟ್ಟೆಯಲ್ಲಿ ರೇಟು ಸಿಗೋದಿಲ್ಲ, ಅವಾಗ ಏನ್ ಮಾಡಬೇಕು, ಈ ಅಗ್ರಿ ಸ್ಟಾರ್ಟ್ಅಪ್ ಮಾಡಬಹುದು. ನಾವು ಕೃಷಿ ನವೋದ್ಯಮ ಮಾಡಿಕೊಂಡು ಎಲ್ಲಾ ಪ್ರೊಡ್ಯೂಸ್ ನಾವು ಪರ್ಚೇಸ್ ಮಾಡಿಕೊಂಡು ಅದರಿಂದ ನಾವು ಸಂಸ್ಕರಿತ ಅಥವಾ ಮೌಲ್ಯವರ್ಧಿತ ಪದಾರ್ಥಗಳನ್ನು ನಾವು ತಯಾರು ಮಾಡಿಕೊಂಡು ನಾವು ಮಾರಾಟ ಮಾಡಿದಾಗ ಏನಾಗುತ್ತೆ ಅಂದ್ರೆ ರೈತನಿಗೆ ಸಿಗೋಕಿನ ಲಾಭಕ್ಕಿನ ಈ ಒಂದು ಕೃಷಿ ನವೋದ್ಯಮ ಯಾರು ಅಳವಡಿಸಿಕೊಂಡಿರ್ತಾರಲ್ಲ ಅವರಿಗೆ ಹೆಚ್ಚಿನ ವರ್ಧಿತ ಆದಾಯ ಸಿಗೋದ್ರಲ್ಲಿ ಯಾವುದೇ ರೀತಿಯಂತಹ ಸಂಶಯ ಇಲ್ಲ. ಡಾಕ್ಟರ್, ಈಗ ಅಗ್ರಿ ಸ್ಟಾರ್ಟ್ಅಪ್ ಅಂತ ನಾವು ಹೇಳಿದ್ರಿ, ಇದನ್ನು ನಾವು ಈಗ ಒಬ್ಬ ರೈತ ತನ್ನ ಬೆಳೆ ಬೆಳಿತಾನೆ, ತರಕಾರಿ ಬೆಳಿತಾನೆ ಅಂತ ಇಟ್ಕೊಳ್ರಿ, ಅವನು ಈಗ ಸಾಮಾನ್ಯವಾಗಿ ಮಾರ್ಕೆಟಿಗೆ ತಂದು ಮಾರಬೇಕಾದ್ರೆ ಏನು ವಿಚಾರವನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ, ಇದನ್ನು ಹೇಳಿ. ಸೊ ಮಾರ್ಕೆಟಿಗೆ ತಂದು ಹಾಕೋದಕ್ಕೆ ಮುಖ್ಯವಾಗಿ ಏನ್ ಮಾಡಬೇಕು, ಅವನು ಯಾವತ್ತೇ ಆಗ್ಲಿ ಗ್ರಾಹಕರ ದೃಷ್ಟಿಕೋನ ಇಟ್ಕೊಂಡು ಏನ್ ಮಾಡ್ಬೇಕಾದ್ರೆ ತರಕಾರಿನಾಗ್ಲಿ ಹಣ್ಣುಗಳಾಗಿ ಬೆಳಿಬೇಕಾಗುತ್ತೆ. ಸೊ ಸೀಸನ್ ವೈಸ್ ಯಾವ ಒಂದು ಸೀಸನ್ ಅಲ್ಲಿ ಯಾವ ತರಕಾರಿಗೆ ಹೆಚ್ಚು ಬೇಡಿಕೆ ಇರ್ತದೆ, ಯಾವ ಒಂದು ಹಣ್ಣುಗಳಿಗೆ ಹೆಚ್ಚಿನ ಬೇಡಿಕೆ ಇರ್ತದೆ, ಯಾವ ಒಂದು ಹಣ್ಣು ಮತ್ತು ತರಕಾರಿಗಳಿಂದ ಒಂದು ಪೌಷ್ಟಿಕ ಒಂದು ಸಾಮರ್ಥ್ಯ ಜಾಸ್ತಿ ಇರುತ್ತೆ, ಅದ್ರ ಜೊತೆ ಮತ್ತೆ ಸ್ವಲ್ಪ ಏನಾದ್ರೂ ಜಾಸ್ತಿ ಬೇರೆ ಒಯ್ಬೋದಲ್ಲ, ಹೂನು ಒಯ್ಬೋದಾಗುತ್ತೆ, ಜೇನು ಕೃಷಿ ಇದೆ, ಅಣಬೆ ಕೃಷಿ ಇದೆ, ಯಾಂತ್ರೀಕರಣ ಇದೆ. ಒಂದು ಯಾವ್ದೋ ಒಂದು ತರಕಾರಿ ಬೆಳೆದೇ ಅದು ತಾನು ತಗೊಂಡೋಗಿ ಮಾರ್ತೇನೆ ಅಂತ ಇರ್ತಾನೆ, ಅಲ್ಲಿ ತನಗ್ ಬೇಕಾದ ಗ್ರಾಹಕರನ್ನು ಕೂಡ ತಾಯಿ ಅವನು ಮೊದ್ಲೇನೆ ಸೂಚನೆ ಕೊಟ್ಟಿರ್ಬೋದಲ್ಲ, ನಾ ಇಂತದೇನ ಬರ್ತೇನೆ, ನೀವು ಟೈಮಿಂಗ್ ನಾ ತಂದು ಕೊಡ್ತೇನೆ, ನೀವು ತಗೊಂಡೋಗ್ರಿ. ಖಂಡಿತ ಕೂಡ ಅವನೇ ಆ ಒಂದು ಪರಿಸರ ನಿರ್ಮಾಣ ಮಾಡ್ಕೊಳ್ಬಹುದು. ಖಂಡಿತ, ಯಾಕಂದ್ರೆ ಸರ್ ಕೃಷಿಯಲ್ಲಿ ಒಂದೇ ಒಂದು ಕ್ಷೇತ್ರ ಅಂತಿಲ್ಲ, ಹಲವಾರು ಕ್ಷೇತ್ರಗಳಿದಾವೆ. ಹೇಳ ರೀತಿಯಲ್ಲಿ ಅಣಬೆ ಕೃಷಿ ಆಗಿರ್ಬೋದು, ಜೇನು ಕೃಷಿ ಆಗಿರ್ಬೋದು, ಅಥವಾ ಜೈವಿಕ ಗೊಬ್ಬರಗಳ ತಯಾರಿಕೆ ಮಾಡೋದಾಗಿರ್ಬೋದು, ಮತ್ತು ಅಲಂಕಾರಿಕ ಸಸ್ಯಗಳಿಂದ ಬೆಳವಣಿಗೆ ಮಾಡಿ ಅದನ್ನ ಮಾರಾಟ ಮಾಡೋದಾಗಿರ್ಬೋದು, ಕೆಲವು ಸಸ್ಯಗಳನ್ನ ಬಾಡಿಗೆ ರೀತಿಯಲ್ಲಿ ಕೊಡೋದಾಗಿರ್ಬೋದು, ಸಸಿ ಮಾಡಿ ಒಯ್ದು ಕೊಡಬಹುದಲ್ಲ, ತೆಂಗಿನ ಗಿಡ, ಅಡಿಕೆ ಗಿಡ, ಈ ತರ ಹೂವಿನ ಗಿಡ, ಅದನ್ನು ನೀವು ಜೊತೆಗೆ ನೀವು ಹೇಗಿದ್ರು ನೀವು ಮಾರ್ಕೆಟಿಗೆ ತಗೊಂಡು ಹೋಗ್ತೀರಿ. ಜೊತೆಗೆ ಈಗ ತರಕಾರಿ ಮಾರೋದು ನಿಮ್ದು ಮುಖ್ಯ ಉದ್ದೇಶ ಇರುತ್ತೆ, ಅದ್ರ ಜೊತೆಗೆ ಇನ್ನೊಂದ್ ನಾಲ್ಕೈದು ಏನೋ ಅದೇ ಹೇಳಿದ್ರಲ್ಲ, ತೆಂಗಿನಕಾಯಿ ತಗೊಂಡು ಹೋಗ್ಬಹುದು, ಮತ್ತೆ ಏನು ಒಂದೆರಡು ಕೋಳಿ ಸಾಕೋರು ಅವು ತಗೊಂಡು ಹೋಗ್ಬಹುದು, ಅಥವಾ ಈಗ ಹಣ್ಣು ಬೆಳೆದವರು ತಗೊಂಡು ಹೋಗ್ಬಹುದು, ಕಾಂಪೋಸ್ಟ್ ಗೊಬ್ಬರದ ನೀವು ಸ್ವಲ್ಪ ಮಾಹಿತಿ ಕೊಟ್ಟು ಬರಬಹುದು. ಈ ತರ ಖಂಡಿತ ಸರ್, ಪ್ರೆಸೆಂಟ್ ನಮ್ಮ ಬೆಂಗಳೂರು ಸಿಟಿಗಳಲ್ಲಿ ಏನಾಗಿದೆ ಅಂತಂದ್ರೆ ಎಲ್ರಿಗೂ ತುಂಬಾ ಯಾರಿಗೆ ಯಾವ್ದಕ್ಕೆ ಮಾರು ಹೋಗ್ತಾ ಇದೆ ಅಂದ್ರೆ ಲ್ಯಾಂಡ್ಸ್ಕೇಪಿಂಗ್. ಲ್ಯಾಂಡ್ಸ್ಕೇಪಿಂಗ್ ಡಿಸೈನ್ಸ್ ಗೆ ಯಾವ್ಯಾವ ಪ್ಲಾಂಟ್ ಸೂಟೇಬಲ್ ಆಗ್ತದೆ, ಅದನ್ನ ಯಾವ್ಯಾವ ತರ ನಾವು ಅರೇಂಜ್ ಮಾಡಿದ್ರೆ ಒಂದು ಬ್ಯೂಟಿಫಿಕೇಶನ್ ಜಾಸ್ತಿ ಆಗ್ತಾ ಹೋಗುತ್ತೆ, ಇದು ಕೂಡ ಒಂದು ಉದ್ಯಮವಾಗಿ ಮಾಡ್ಕೋಬಹುದು. ಇದರಿಂದ ಏನಾಗುತ್ತೆ, ಇದರಲ್ಲಿ ಎರಡು ತರ ಅವಕಾಶ ಸಿಗುತ್ತೆ. ಒಂದಾಗಿ ನಿರುದ್ಯೋಗ ಸಮಸ್ಯೆ ತುಂಬಾ ಜಾಸ್ತಿ ಇದೆ, ಈ ರೀತಿಯಾಗಿರುವಂತಹ ರಂಗಗಳಲ್ಲಿ ಅವರು ತಮ್ಮ ಉದ್ಯೋಗವನ್ನು ಸೃಷ್ಟಿ ಮಾಡ್ಕೊಂಡ್ರೆ ಏನಾಗುತ್ತೆ, ಅವರ ಸಮಸ್ಯೆಯನ್ನು ಹೋಗಲಾಡಬಹುದು. ಇದರಿಂದ ಹಲವಾರು ಜನಗಳಿಗೆ ಏನಾಗುತ್ತೆ, ಉದ್ಯೋಗವನ್ನು ನಾವು ಸೃಷ್ಟಿ ಮಾಡಬಹುದಾಗಿದೆ. ಸೊ ಇದರಿಂದ ಒಂದು ಪ್ರಮುಖವಾಗಿರುವಂತಹ ಒಂದು ಅಂಗ ಆಗಿದೆ. ಇವತ್ತು ಪ್ರೆಸೆಂಟ್ ಡೇಸ್ ಅಲ್ಲಿ ಲ್ಯಾಂಡ್ಸ್ಕೇಪಿಂಗ್ ಅಂದ್ರೆ ತುಂಬಾ ವ್ಯಾಲ್ಯೂ ಇದೆ. ಎಲ್ಲರ ಮನೆಗೂ ಹಸಿರಾಗಿರ್ಲಿ, ಮನೆ ಎದುರು ಯಾವುದೇ ನೋಡಿ, ನೀವು ಗವರ್ಮೆಂಟ್ ಬಿಲ್ಡಿಂಗ್ ಗಳಾಗಲಿ, ಪ್ರೈವೇಟ್ ಬಿಲ್ಡಿಂಗ್ ಗಳಾಗಲಿ, ಆಸ್ಪತ್ರೆಗಳಾಗಲಿ, ರೈಲ್ವೆ ಸ್ಟೇಷನ್ ಗಳಾಗಲಿ, ಎಲ್ಲಾ ಕಡೆ ಕೂಡ ನಾವ್ ಏನ್ ಮಾಡ್ತಾ ಇದೀವಿ, ಲ್ಯಾಂಡ್ಸ್ಕೇಪಿಂಗ್ ಮಾಡ್ತಾ ಇದೀವಿ. ಆದ್ರೆ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಲ್ಯಾಂಡ್ಸ್ಕೇಪ್ ಮಾಡೋದ್ರೆ ಏನಾಗುತ್ತೆ, ಒಂದು ವಾಯುಮಾಲಿನ್ಯ ತಡೆಗಟ್ಟಬಹುದಾಗಿದೆ, ಶಬ್ದ ಮಾಲಿನ್ಯ ತಡೆಗಟ್ಟಬಹುದಾಗಿದೆ, ಧೂಳು ಇದು ಬರದಂತ ತಡೆಯಬಹುದಾಗಿದೆ. ಹೌದು ಸರ್, ಇವೆಲ್ಲಾನು ಕೂಡ ನಾವು ತಡೆಗಟ್ಟಬಹುದಾಗಿದೆ. ಮನೆ ಎದುರು ಮತ್ತೆ ಹಸಿರಾಗಿ ಕಾಣುತ್ತೆ. ಹೌದು ಸರ್, ಒಂಥರ ಲವ್ ಮನಸ್ಸಿಗೆ ಒಂದು ಶಾಂತಿ ಆನಂದ ಉತ್ಸಾಹವನ್ನು ವಾತಾವರಣ ಸೃಷ್ಟಿ ಮಾಡಬಹುದಾಗಿದೆ. ಆಯ್ತು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ಈಗ ಸಾಮಾನ್ಯವಾಗಿ ಈ ಒಂದು ಸ್ಟಾರ್ಟ್ಅಪ್ ಒಬ್ಬ ರೈತ ಈಗ ತನ್ನ ವಸ್ತುಗಳನ್ನ ಮಾರ್ಕೆಟ್ ಒಯ್ದು ಮಾರ್ತಾನೆ ಅಂತಿದ್ರೆ ಯಾವ ಒಂದು ಸಮಸ್ಯೆ ಎದುರಾಗಬಹುದು? ಈಗ ಸರ್ಕಾರದ ಏನಾದ್ರೂ ಹಸ್ತಕ್ಷೇಪ ಮಾಡುತ್ತಾ, ಅಥವಾ ಯಾರೋ ಒಬ್ಬ ರೈತ ಅಲ್ಲಿ ತಂದು ಮಾರ್ತಾ ಇದ್ಬೇಕಾದ್ರೆ ಗಾಡಿ ತಗೊಂಡೋಗಿ ಇಡ್ತಾನೆ ಅಲ್ಲಿ, ಅಲ್ಲಿ ಏನಾದ್ರೂ ಏನ್ ಸಮಸ್ಯೆಗಳು ಎದುರಾಗಬಹುದು ಅಥವಾ ಇಲ್ಲೇನು ಬರಬೇಡ ಅಂತ ಯಾರು ಹೇಳ್ಬೋದು? ಸೊ ಮೊದಲೇದಾಗಿ ನಮ್ಮ ರೈತರಲ್ಲಿ ಸಮಸ್ಯೆ ಏನು ಅಂತಂದ್ರೆ ಸರಿಯಾದ ರೀತಿಯಂತ ಮಾಹಿತಿ ಕೊರತೆ ಇದೆ. ಅಂದ್ರೆ ಯಾವ ಒಂದು ತರಕಾರಿ ಆಗಿರೋ ಹಣ್ಣಾಗಿರೋ ಏನಾಗ್ಲಿ ಅದನ್ನ ಎಲ್ಲಿ ಮಾರಾಟ ಮಾಡಬೇಕು ಅಂತ ಹೇಳಿ ಸರಿಯಾದ ಪ್ಲಾಟ್ಫಾರ್ಮ್ ಗೊತ್ತಿರೋದಿಲ್ಲ. ಎರಡನೇದಾಗಿ ಟೆಕ್ನಿಕಲ್ ಸಪೋರ್ಟ್ ಇರೋದಿಲ್ಲ. ಅಂತಂದ್ರೆ ಈಗ ಅದನ್ನ ಫಸ್ಟ್ ಏನೋ ಪಬ್ಲಿಸಿಟಿ ಮಾಡುವಂಥದ್ದು ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅಥವಾ ಫೇಸ್ಬುಕ್ ಅಲ್ಲಿ ಆಗಿರ್ಬೋದು, ಅದನ್ನ ಪಬ್ಲಿಸಿಟಿ ಮಾಡ್ಬಿಟ್ಟು ಇದೇನಾಗಿದೆ, ಇದು ಬಂದ್ಬಿಟ್ಟು ಫಾರ್ ಎಕ್ಸಾಂಪಲ್ ರೈತ ಯಾವುದೋ ಒಂದು ತರಕಾರಿ ಬೆಳೆದಿರ್ತಾನೆ, ಇದು ಬಂದ್ಬಿಟ್ಟು ಸಾವಯವ ತರಕಾರಿ ಅಂತ ಅನ್ಬಿಟ್ಟು ಏನ್ ಮಾಡ್ಬೇಕು, ಅವನು ಒಂದು ಸರ್ಟಿಫಿಕೇಟ್ ತಗೋಬೇಕಾಗತ್ತೆ ಸರ್ಕಾರದ ಕಡೆಯಿಂದ. ಅವಾಗ ಏನಾಗುತ್ತೆ, ಈ ಒಂದು ತರಕಾರಿಗಳು ಏನಾಗಿರುತ್ತೆ, ಈಗ ಪ್ರೆಸೆಂಟ್ ನಾವು ತಿಂತಿರೋ ತರಕಾರಿಗಳು ಏನಾಗಿದೆ, ಯಥೇಚ್ಛವಾಗಿ ನಾವೇನ್ ತಿಂತ ಇದೀವಿ ಅಂತಂದ್ರೆ ಅವೆಲ್ಲ ಪೆಸ್ಟಿಸೈಡ್ ರೆಸಿಡ್ಯೂ ತುಂಬಾ ಜಾಸ್ತಿ ಇದೆ, ಕೆಮಿಕಲ್ ರೆಸಿಡ್ಯೂ ತುಂಬಾ ಜಾಸ್ತಿ ಇದೆ. ಅವಾಗ ಏನಾಗುತ್ತೆ, ಈ ಕಾಲಿಫ್ಲವರ್ ಇರ್ಬೋದು, ಚಿಲ್ಲಿ ಇರ್ಬೋದು, ಟೊಮೆಟೊ ಇರ್ಬೋದು, ಬಹಳ ಇಲ್ಲಿ ಕೀಟನಾಶಕಗಳ ಅವಲಂಬನೆ ಜಾಸ್ತಿ ಇರ್ತದೆ. ಇದೆಲ್ಲ ಒಂದಲ್ಲ ಒಂದು ರೀತಿಯಾಗಿ ನಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳು ಬೀರ್ತಾ ಹೋಗ್ತವೆ. ಇದ್ರ ಬಗ್ಗೆ ಸ್ವಲ್ಪ ಅವೇರ್ನೆಸ್ ನ ಜನಗಳ ಮಧ್ಯೆ ಮೂಡಿಸ್ಬಿಟ್ಟು ಅವನು ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡಿದ್ರೆ ಏನಾಗುತ್ತೆ, ಖಂಡಿತವಾಗಿಯೂ ರೈತ ಆಗ್ಲಿ ಅಥವಾ ಯಾವುದೇ ಒಬ್ಬ ಉದ್ಯಮಿ ಕೃಷಿಯಲ್ಲಿ ಅವನು ತೊಡಗಿಸಿಕೊಂಡಿದ್ರೆ ಲಾಭ ಖಂಡಿತ ಆಗ್ತದೆ. ಆದ್ರೆ ಈಗ ಕೆಲವೊಂದು ಸಮಸ್ಯೆ ಎದುರಾಗಬಹುದಲ್ಲ, ಏನಂದ್ರೆ ಈಗ ನೀವು ಇಲ್ಲಿ ಆಗ್ತಂದ್ ಮಾಡ್ತೀರಿ ಈ ತರ ಒಂದು ವಾತಾವರಣ, ಈಗ ಪೊಲೀಸರು ಸ್ವಲ್ಪ ಹಸ್ತಕ್ಷೇಪ ಮಾಡಬಹುದಲ್ಲ, ಈ ತರ ಏನಾದ್ರೂ ಆಗ್ಬೋದಾ? ಅದಕ್ಕೋಸ್ಕರ ಏನ್ ಮಾಡಿದಾರೆ ಅಂತಂದ್ರೆ, ಈಗ ಒಂದು ನವೋದ್ಯಮದಲ್ಲಿ ಏನ್ ಮಾಡಿದಾರೆ ಅಂತಂದ್ರೆ ಆನ್ಲೈನ್ ಮಾರುಕಟ್ಟೆ ಮಾಡಿದ್ದಾರೆ. ಆನ್ಲೈನ್ ಮಾರುಕಟ್ಟೆಯಲ್ಲಿ ಅದನ್ನ ಯಾರ್ ಬೇಕಾದ್ರೂ ನೋಡಬಹುದು, ಯಾರು ಬೇಕಾದ್ರೂ ಆರ್ಡರ್ ಮಾಡ್ಕೋಬಹುದು. ಅದೇ ರೀತಿಯಾಗಿ ಬೆಂಗಳೂರಿಂದ ಸಿಟಿಗಳಲ್ಲಿ ಏನ್ ಮಾಡಿದೀವಿ, ಇವಾಗ ರಿಲಯನ್ಸ್ ಫ್ರೆಶ್ ಆಗಿರ್ಬೋದು, ಬಿಗ್ ಬಜಾರ್ ಆಗಿರ್ಬೋದು, ಈ ತರ ಒಂದು ತರಕಾರಿಗಳನ್ನ ಆ ಒಂದು ಪ್ಲಾಟ್ಫಾರ್ಮ್ಗೆ ಒದಗಿಸೋದಾಗಿರ್ಬೋದು. ಇನ್ನ ಕೆಲವರು ಏನ್ ಮಾಡ್ತಾರೆ, ರೈತರು ಬುದ್ಧಿವಂತ ರೈತರು ಏನ್ ಮಾಡ್ತಾರೆ ಅಂತಂದ್ರೆ, ಅವ್ರು ಬೆಳೆದಿರುವಂತಹ ತರಕಾರಿಗಳು, ಹಣ್ಣುಗಳಾಗಿರ್ಬೋದು, ಅಣಬೆಗಳಾಗಿರ್ಬೋದು, ಕೃಷಿ ಎಲ್ಲ ಮಾಡಿ ಡೈರೆಕ್ಟ್ ಆಗಿ ಒಂದು ಅಪಾರ್ಟ್ಮೆಂಟ್ಗೆ ಸೇಲ್ ಮಾಡೋದು. ಅವಾಗ ಏನಾಗುತ್ತೆ, ರೈತನಿಗೆ ಸಂಪೂರ್ಣವಾಗಿ ಲಾಭ ಆಗ್ತದೆ, ಅಲ್ಲಿರುವಂತಹ ಗ್ರಾಹಕರಿಗೆ ಉತ್ತಮ ಗುಣಮಟ್ಟದ ಒಂದು ಪ್ರಾಡ್ಯೂಸ್ ಸಿಕ್ಕಂಗಾಗುತ್ತೆ. ಅಂದ್ರೆ ಈಗ ರೈತರ ಒಂದು ಆ ಒಂದು ಜಾಗ ನಿರಂತರವಾಗಿ ಅವ್ರು ಹೋಗ್ತಾ ಇದ್ದಾಗ ಅದು ಸಾಕಷ್ಟು ಅಲ್ಲಿ ಇಲ್ಲಿ ಎಲ್ಲರಿಗೂ ಪರಿಚಯ ಆಗ್ತದೆ. ಖಂಡಿತ. ಈಗ ನಾನು ಈ ವಾರ ನಾನು ತರಕಾರಿ ತರ್ತೇನೆ ಅಥವಾ ಏನೋ ಒಂದು ವಸ್ತು ತಂದು ಕೊಡ್ತೇನೆ ನಮ್ಮ ಹೊಲದಿಂದ ಅಂತ ಹೇಳಿದ್ರೆ, ಅಲ್ಲಿ ನೀವು ಒಂದು ಕನಿಷ್ಠ ಒಂದು ವಾರ ಎರಡು ತಿಂಗಳ ಹಿಂಗೆ ಅಲ್ಲಿ ಇದ್ದಾಗ ಅಲ್ಲಿನವರಿಗೆ ಹೋಗಿ ಬರ್ತಾ ಇದ್ದಾನೆ ಅಂತ ಅವರು ಕೂಡ ಇಂಥ ದಿನ ಬರ್ತಾರೆ ಅನ್ನೋದು ಇವರಿಗೂ ಗೊತ್ತಾಗುತ್ತೆ. ಅಂದ್ರೆ ಪರಸ್ಪರ ನೀವು ಅಲ್ಲಿ ಒಂದು ಸಂಪರ್ಕ ಬೆಳೀತದೆ, ಸಂಪರ್ಕ ಬೆಳೀಲಿಲ್ಲ ಅಂದ್ರೆ ನಿಮ್ದು ಯಶಸ್ ಕಾಣೋದಿಲ್ಲ. ಖಂಡಿತ ಸರ್, ತುಂಬಾ ಒಳ್ಳೆ ಕ್ವಶನ್ ನೀವು ಕೇಳಿದ್ರಿ. ಸೊ ಒಬ್ಬ ರೈತ ತನ್ನ ಬೆಳೆದಿರುವಂತಹ ತರಕಾರಿ ವರ್ಷ ಪೂರ್ತಿ ಗ್ರಾಹಕರಿಗೆ ಮಾರಾಟ ಮಾಡ್ತಾರೆ ಅಂತ ತಿಳಿದಾಗ ಏನಾಗುತ್ತೆ, ಆ ಗ್ರಾಹಕರಲ್ಲಿ ಈ ಒಬ್ಬ ರೈತನ ಮೇಲೆ ನಂಬಿಕೆ ಬರುತ್ತೆ. ಈ ಒಬ್ಬ ಬೆಳೆದಿರುವ ತರಕಾರಿ ತುಂಬಾ ಗುಣಮಟ್ಟವಾಗಿದೆ, ಅದಕ್ಕೋಸ್ಕರ ವರ್ಷ ಪೂರ್ತಿ ಮಾರಾಟ ಮಾಡ್ತಾ ಇದ್ದಾನೆ ಅಂತೇಳಿ ನಂಬಿಕೆ ಬಂದ್ಬಿಟ್ಟು ಏನಾಗ್ತದೆ, ಎಲ್ಲಾ ಗ್ರಾಹಕರು ಕೂಡ ಅವನ ಹತ್ರ ಮಾರು ಹೋಗ್ತಾರೆ. ಈಗ ನೋಡು, ಉದಾಹರಣೆಗೆ ಈಗ ನಗರದಲ್ಲಿ ಸಾಮಾನ್ಯವಾಗಿ ಒಂದು ಗಾಡಿ ಮೇಲೆ ತಿಂಡಿ ತಿನಿಸುಗಳನ್ನ ತಗೊಂಡೋಗಿ ಬೆಳಿಗ್ಗೆ ಅಥವಾ ಸಾಯಂಕಾಲ ಮಾರ್ತಿರ್ತಾರೆ ಜನ. ಓ ಇಂತ ಟೈಮ್ ಬರ್ತಾರೆ ಅವರು ಅಂತ ಹೇಳಿ ತಿನ್ನಕ್ ಹೋಗ್ತಾರೆ. ಅದೇ ತರ ಇದನ್ನು ಕೂಡ ಹಾಗೆ ಮಾಡಿದ್ರೆ ಯಶಸ್ ಆಗುತ್ತೆ ಅಲ್ಲ ಹೇಳಿದ್ನಲ್ಲಿ. ಯಾಕೆಂತಂದ್ರೆ ಒಬ್ಬ ನಿರಂತರ ಮಾಡಬೇಕು, ನಿರಂತರ ಮಾಡಿ ಅದನ್ನ ಲಾರ್ಜ್ ಸ್ಕೇಲ್ ಅಲ್ಲಿ ಮಾಡಬೇಕು. ಸಣ್ಣದಾಗಿ ಮಾಡಿದ್ರೆ ಉಪಯೋಗ ಇಲ್ಲ, ದೊಡ್ಡದಾಗಿ ಸಣ್ಣದಾಗೆ ಮಾಡಿ ನೀವು. ಯಾಕೆಂದ್ರೆ ಒಂದು ಕೃಷಿ ನವೋದ್ಯಮದ ಒಂದು ಉದ್ದೇಶ ಏನು ಅಂತಂದ್ರೆ, ಜೊತೆಗೆ ಉದ್ಯೋಗವನ್ನ ಇತರ ಜನಗಳಿಗೂ ಕೂಡ ಉದ್ಯೋಗವನ್ನ ಕೊಡೋದಾಗಿರುತ್ತೆ. ಸೊ ಆದ್ರಿಂದ ಈ ಒಂದು ಪ್ಲಾಟ್ಫಾರ್ಮ್ ನ ತುಂಬಾ ದೊಡ್ಡದಾಗಿ ಮಾಡಿರೋನಾಗುತ್ತೆ, ಅನುಕೂಲ ಆಗೋದ್ರಲ್ಲಿ ಎರಡನೇ ಮಾತಿಲ್ಲ. ಈಗ ವಸ್ತುಗಳು ನೀವು ಮಾರುಕಟ್ಟೆಗೆ ತಂದು ಮಾರಿದಾಗ ನಿರಂತರವಾಗಿ ಮಾರ್ತಾ ಇರಬೇಕು. ಮತ್ತೆ ಈಗ ಉದಾಹರಣೆಗಾಗಿ ಈಗ ಒಬ್ರಿಗೆ ಯಾರಿಗೋ ಒಂದು ತರಕಾರಿ ಬೇಕಾಗುತ್ತೆ, ಈಗ ಬೆಂಡೆಕಾಯಿ ಬೇಕಾಗಿರ್ತದೆ, ಬೆಂಡೆಕಾಯಿ ಸಿಗುತ್ತೆ ಅಂತ ಹೇಳಿ ಒಬ್ರು ಖರೀದಿ ಮಾಡಕ್ ಅಲ್ಲಿ ಮನೆಯಲ್ಲಿ ಹೇಳಿ ಕಳಿಸಿರ್ತಾರೆ. ಬೆಂಡೆಕಾಯಿ ಸಿಕ್ಕಿದ್ರೆ ಅವನಿಗೆ ಖುಷಿ ಆಗುತ್ತೆ. ಬೆಂಡೆಕಾಯಿ ಸಿಕ್ಕಿಲ್ಲ ಅಥವಾ ಯಾವ ತರ ಇಷ್ಟಪಟ್ಟ ತರಕಾರಿ ಅವನು ಬಯಸಿರ್ತಾನೆ, ಆ ತರಕಾರಿ ನೀವು ಒಯ್ದಿಲ್ಲ ಅಂದ್ರೆ ಅವನಿಗೆ ಬೇಜಾರಾಗುತ್ತೆ, ಯಾವುದೋ ಒಂದು ತರಕಾರಿ ಹೋಯ್ತಾನ. ಅದು ಹಾಗಲ್ಲ, ನೀವು ಬೇರೆ ಬೇರೆ ತರಕಾರಿನ, ಈಗ ಡ್ರಮ್ ಸ್ಟಿಕ್ ಇರುತ್ತೆ, ನುಗ್ಗೆಕಾಯಿ ಬೇಕಾಗಿರ್ತದೆ, ಅದನ್ನ ನೀವು ಒಯ್ದಾಗ ಅವರಿಗೆ ತಾವು ಇಷ್ಟಪಟ್ಟ ತರಕಾರಿ ಸಿಗ್ತದೆ. ಅದು ಕೂಡ ಅದೇ ಹೇಳಲ್ಲ ನಾ, ಯಾವುದೇ ಒಂದು ತರಕಾರಿ ಇರ್ಬೋದು, ಈಗ ಪಾಲಕ್ ಸೊಪ್ಪು ಇರ್ಬೋದು ಅಥವಾ ಪುದೀನ ಇರ್ಬೋದು, ಈ ತರ ನಿರಂತರವಾಗಿ ನೀವು ಪೂರೈಕೆ ಮಾಡಿದಾಗ ಖರೀದಿ ಮಾಡೋರಿಗೂ ಕೂಡ ಅದು ಅವ್ರಿಗೆ ಇಷ್ಟಪಟ್ಟಂಗೆ ಅವ್ರ ಅಭಿಲಾಷೆ ಕೂಡ ಇವ್ರ ರೈತರಿಗೆ ಗೊತ್ತಾಗುತ್ತೆ. ಓ ನಾನು ಇಂಥದ್ದು ತರ್ಕೊಂಡು ಹೋದ್ರೆ ಅವರು ಕೇಳ್ತಾರೆ. ಅಥವಾ ಈ ತರ ಸಂಪರ್ಕ ಬೆಳೆಸಿದಾಗ ನಿಮ್ಗೆ ಅದು ಒಂದು ಏನು ಸ್ಟಾರ್ಟ್ಅಪ್ ನೀವು ನವೋದ್ಯಮ ಮಾಡಿದ್ದು ಯಶಸ್ಸಿಗೂ ಕೂಡ ಅವರು ಕೂಡ ಕಾರಣ ಆಗ್ತಾರೆ. ಖಂಡಿತ ಸರ್, ಯಾವುದೇ ಒಂದು ನಾವು ಅಗ್ರಿ ಸ್ಟಾರ್ಟ್ಅಪ್ ಅಥವಾ ಕೃಷಿ ನವೋದ್ಯಮ ಮಾಡಬೇಕು ಅಂದ್ರೆ ಕೆಲವೊಂದು ಅಂಶಗಳನ್ನ ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಮೊದಲೇದಾಗಿ ಏನ್ ಮಾಡಬೇಕು, ಸರಿಯಾದ ರೀತಿಯಲ್ಲಿ ಒಂದು ಪ್ಲಾನ್ ಮಾಡಬೇಕು ನಾವು. ಈ ಒಂದು ಪ್ಲಾನ್ ನ ಎಲ್ಲಿ ನಾವು ಎಕ್ಸಿಕ್ಯೂಟ್ ಮಾಡಬೇಕು, ಯಾವ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಮಾಡಬೇಕು, ಅದ್ರ ಬಗ್ಗೆ ಸಂಕ್ಷಿಪ್ತವಾದಂತ ಮಾಹಿತಿಯನ್ನ ತಿಳ್ಕೊಂಡಿರ್ಬೇಕಾಗತ್ತೆ. ಅದೇ ರೀತಿಯಾಗಿ ಈ ಒಂದು ಕೃಷಿ ನವೋದ್ಯಮಕ್ಕೆ ಯಾವ ರೀತಿಯಾಗಿ ಹಣವನ್ನು ನಾವು ಹೂಡಿಕೆಯನ್ನ ಮಾಡ್ಕೋಬೇಕಾಗತ್ತೆ, ಜನಗಳಿಂದ ಹಣವನ್ನು ಯಾವ ರೀತಿಯ ಹೂಡಿಕೆ ಮಾಡಬೇಕು ಅಂತ ಕೂಡ ನಾವು ತಿಳ್ಕೊಂಡಿರ್ಬೇಕಾಗತ್ತೆ. ಸೊ ಮೂರನೇದಾಗಿ ಸೊ ನಾವು ತಾಂತ್ರಿಕ ಬೆಂಬಲ ಬಹಳ ಮುಖ್ಯ. ಯಾಕೆಂತಂದ್ರೆ ಈ ಅಗ್ರಿ ಸ್ಟಾರ್ಟ್ಅಪ್ ನಾವು ಡೆವಲಪ್ ಮಾಡ್ತೀವಿ ಅಂತಂದ್ರೆ ಈ ಅಗ್ರಿ ಸ್ಟಾರ್ಟ್ಅಪ್ ನ ನಾವು ಎಲ್ಲೆಲ್ಲಿ ಪ್ರಚಾರ ಮಾಡಬೇಕು ಅಂತ ನಾವು ತಿಳ್ಕೊಬೇಕಾಗ್ತದೆ. ತಿಳ್ಕೊಂಡು ನಾವು ಮಾಡಿದ್ದಾದ್ರೆ ಏನಾಗುತ್ತೆ, ತುಂಬಾ ಅನುಕೂಲ ಆಗ್ತಾ ಹೋಗುತ್ತೆ. ಮತ್ತೆ ಯಾವ ವ್ಯಕ್ತಿ ಈ ಒಂದು ಅಗ್ರಿ ಸ್ಟಾರ್ಟ್ಅಪ್ ನ ಫಾಲೋ ಮಾಡಿರ್ತಾನೋ ಆ ವ್ಯಕ್ತಿಗೆ ಏನಾಗಿರ್ಬೇಕು, ಸಂಪೂರ್ಣವಾಗಿ ಮಾರುಕಟ್ಟೆಯ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇರಬೇಕಾಗುತ್ತೆ. ಸುಮ್ನೆ ಹೇಗಾದ್ರೆ ಹಾಗೆ ಮಾಡಿದ್ರೆ ಸಾಧ್ಯ ಇಲ್ಲ. ಅದೇ ರೀತಿಯಾಗಿ ಯಾವುದೇ ಒಬ್ಬ ಅಗ್ರಿ ಎಂಟರ್ಪ್ರಿನರ್ಶಿಪ್ ಅಥವಾ ಅಗ್ರಿ ಸ್ಟಾರ್ಟ್ಅಪ್ ಮಾಡೋಕಿಂತ ಮುಂಚೆ ಏನಾಗುತ್ತೆ, ಆ ವ್ಯಕ್ತಿಗೆ ತಾಳ್ಮೆ ಬಹಳ ಮುಖ್ಯ. ಯಾಕೆಂದ್ರೆ ಆ ವ್ಯಕ್ತಿ ತಾಳ್ಮೆ ಇದ್ರೆ ಮಾತ್ರ ಅವರ ಒಂದು ಉದ್ಯೋಗದಲ್ಲಿ ಲಾಭವನ್ನ ಪಡಿಬಹುದಾಗಿದೆ. ಯಾಕಂದ್ರೆ ಈ ಒಂದು ಉದ್ಯಮಗಳಲ್ಲಿ ಇಮಿಡಿಯೇಟ್ ಆಗಿ ಹಣ ರಿಟರ್ನ್ ಬರೋದಿಲ್ಲ ಕೆಲವೊಂದು ಬಿಸ್ನೆಸ್ ಗಳಲ್ಲಿ. ಅವಾಗ ಏನ್ ಮಾಡ್ಬೇಕಾಗುತ್ತೆ, ಒಂದು ಆರು ತಿಂಗಳು ವರ್ಷ ಒಂದು ಕಾಯುವಂತಹ ಒಂದು ತಾಳ್ಮೆ ಇದ್ರೆ ಏನಾಗುತ್ತೆ, ಅವನ ಲಾಭ ಬರೋದ್ರಲ್ಲಿ ಎರಡಿನ ಮಾತಿಲ್ಲ. ಯಾವತ್ತೇ ಆಗ್ಲಿ ಒಂದು ಲಾಭ ಬರಬೇಕು ಅಥವಾ ಒಂದು ಪ್ರೋಗ್ರಾಮ್ ಸಕ್ಸಸ್ ಆಗಬೇಕು ಅಂತಂದ್ರೆ ಟೀಮ್ ವರ್ಕ್ ಬಹಳ ಮುಖ್ಯ. ಮತ್ತೆ ನಿಗದಿಪಡಿಸಿದ ಸಮಯ ಇರುತ್ತೆ ಪ್ರತಿಯೊಂದಕ್ಕೂ. ಖಂಡಿತ ಸರ್. ಯಾವುದು ಕೂಡ ಈಗ ಒಂದು ಗಿಡ ನೆಟ್ಟ ತಕ್ಷಣ ಅದೊಂದು ಮೂರ್ನಾಲ್ಕು ವರ್ಷಕ್ಕೆ ನಿಮ್ಗೆ ಅದು ಫಲ ಕೊಡಕ್ಕೆ ಶುರು ಮಾಡಲ್ಲ. ಕನಿಷ್ಠ 8-9 ವರ್ಷ, ಅದು ವಯಸ್ಸು ಜಾಸ್ತಿ ಆದಂಗ ಅದರದ್ದು ಪ್ರಭಾವ ಜಾಸ್ತಿ ಆಗ್ತಾ ಹೋಗ್ತದೆ. ಡಾಕ್ಟರ್, ಈಗ ನವೋದ್ಯಮ ಅಂದ ತಕ್ಷಣ ಕೃಷಿ ನವೋದ್ಯಮದ ಬಗ್ಗೆ ಹೇಳಿ, ಏನು ಕೃಷಿ ನವೋದ್ಯಮ? ಕೃಷಿ ನವೋದ್ಯಮ ಅಂದ್ರೆ ಕೃಷಿಯಲ್ಲಿ ಉದ್ಯೋಗವನ್ನ ಸೃಷ್ಟಿ ಮಾಡುವಂತದೇ ಕೃಷಿ ನವೋದ್ಯಮ ಅಂತ ನಾವು ಕರಿತಾ ಹೋಗ್ತೀವಿ. ಕೃಷಿಯಲ್ಲಿ ಹಲವಾರು ರೀತಿಯಾದ ಕ್ಷೇತ್ರಗಳಿದಾವೆ. ಆಗ್ಲೇ ಹೇಳಿದ್ರಲ್ಲಿ ಜೇನು ಕೃಷಿ ಆಗಿರ್ಬೋದು, ಅಣಬೆ ಕೃಷಿ ಆಗಿರ್ಬೋದು, ಅಲಂಕಾರಿಕ ಹೂಗಳನ್ನ ಮಾರಾಟ ಮಾಡೋದಾಗಿರ್ಬೋದು, ಜೈವಿಕ ಗೊಬ್ಬರಗಳ ತಯಾರಿಕೆ ಮಾಡೋದಾಗಿರ್ಬೋದು, ಇಲ್ಲಾಂತಂದ್ರೆ ಸಾವಯವ ಕೃಷಿಯನ್ನ ಮಾಡೋದಾಗಿರ್ಬೋದು, ಮತ್ತು ಕೃಷಿ ಯಾಂತ್ರೀಕರಣ ಆಗಿರ್ಬೋದು, ಮತ್ತು ನರ್ಸರಿಗಳನ್ನ ಮಾಡೋದಾಗಿರ್ಬೋದು, ಅದೇ ರೀತಿಯಾಗಿ ಟಿಶ್ಯೂ ಕಲ್ಚರ್ ಪ್ಲಾಂಟ್ಸ್ ನ ಮಾರಾಟ ಮಾಡೋದಾಗಿರ್ಬೋದು, ಹೂಗಳ ಉದ್ಯಮ ಆಗಿರ್ಬೋದು, ಮತ್ತು ಹೈನುಗಾರಿಕೆ ಆಗಿರ್ಬೋದು, ಸಿರಿಧಾನ್ಯಗಳ ಸಂಸ್ಕರಣೆ ಆಗಿರ್ಬೋದು, ಅಣಬೆ ಕೃಷಿ ಆಗಿರ್ಬೋದು, ಬೀಜ ಉತ್ಪಾದನೆ ಆಗಿರ್ಬೋದು, ಮತ್ತೆ ರೇಷ್ಮೆ ಗೂಡಿನಿಂದ ಕರಕುಶಲ ವಸ್ತುಗಳನ್ನ ತಯಾರಿಕೆ ಮಾಡೋದಾಗಿರ್ಬೋದು, ಮತ್ತೆ ಡ್ರೋನ್ ಟೆಕ್ನಾಲಜಿ. ಯಾಕಂದ್ರೆ ಈ ಡ್ರೋನ್ ಟೆಕ್ನಾಲಜಿ ಒಂದೆರಡು ಮಾತು ಹೇಳಲೇಬೇಕು. ಯಾಕೆಂತಂದ್ರೆ ಪ್ರೆಸೆಂಟ್ ಡೇಸ್ ಅಲ್ಲಿ ಲೇಬರ್ ಸಿಗ್ತಾ ಇಲ್ಲ, ಯಾವುದೇ ಒಂದು ಕೃಷಿ ರಂಗದಲ್ಲಿ ಲೇಬರ್ ಸಿಗ್ತಾ ಇಲ್ಲ. ಯಾಕೆಂತಂದ್ರೆ ಲೇಬರ್ ಸಮಸ್ಯೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕೂಡ ಇಲ್ಲಿ ಉಪಯೋಗಕ್ಕೆ ಬರ್ತದೆ. ಖಂಡಿತ ಖಂಡಿತ ಸರ್. ಹೇಳಿ ಡಾಕ್ಟರ್. ಖಂಡಿತ ಸರ್. ಯಾಕಂದ್ರೆ ಈ ಡ್ರೋನ್ ಟೆಕ್ನಾಲಜಿ ಕೂಡ ಒಂಥರ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ತರ. ಯಾಕಂದ್ರೆ ನಾವು ಅದಕ್ಕೆ ಟೈಮ್ ಸೆಟ್ ಮಾಡಿ ಬೌಂಡ್ರೀ ಸೆಟ್ ಮಾಡಿದ್ರೆ ಏನಾಗುತ್ತೆ, ಒಂದು ಎಕರೆ ನಾವು ಸ್ಪ್ರೇ ಮಾಡೋದಕ್ಕೆ ನಾರ್ಮಲ್ ಆಗಿ 200 ಲೀಟರ್ ವಾಟರ್ ಬೇಕಾಗುತ್ತೆ ನಾರ್ಮಲ್ ರೈತ ಮಾಡಬೇಕಾದ್ರೆ. ಈ ಒಂದು ಡ್ರೋನ್ ಟೆಕ್ನಾಲಜಿಯಲ್ಲಿ 15 ಲೀಟರ್ ವಾಟರ್ ಏನಾಗಿರುತ್ತೆ, ಕಂಪ್ಲೀಟ್ ಒಂದು ಎಕರೆನ ನಾವು ಸ್ಪ್ರೇ ಮಾಡ್ಕೊಂಡ್ ಬರ್ತೀವಿ. ಎಷ್ಟು ಅಗಾಧ ವ್ಯತ್ಯಾಸ ಡಾಕ್ಟರ್, 185 ಲೀಟರ್ ಉಳಿತಾಯ ಮಾಡ್ತಾರಲ್ಲ ಇಲ್ಲಿ ಸರ್. ಮತ್ತೆ ಇನ್ನೊಂದೇನು ಅಂತಂದ್ರೆ ಟೈಮ್ ಅಷ್ಟೇ, ಒಂದು ಎಕರೆಗೆ 15 ನಿಮಿಷ ಸಾಕು, 5-10 ನಿಮಿಷ ಸಾಕು ಒಂದು ಎಕರೆಗೆ ಸ್ಪ್ರೇಯಿಂಗ್. ಇದು ನೋಡಿ 200 ಲೀಟರ್ ಸ್ಪ್ರೇ ಮಾಡಕ್ಕೆ ಒಂದು ದಿನ ಪೂರ್ತಿ ಬೇಕಾಗುತ್ತೆ. ಒಂದು ದಿನ ಬೇಕಾಗುತ್ತೆ. ನೋಡಿ ಎಷ್ಟು ಟೈಮು ಉಳಿತಾಯ, ಮತ್ತು ಮತ್ತೆ ಆರ್ಥಿಕವಾಗಿ ನೀವು ಸುಗಮವಾಗಿ ಮಾಡ್ಕೋಬಹುದಲ್ಲ. ಸೊ ಅದೇ ರೀತಿ ಸರ್, ಇನ್ನೊಂದು ಸಿರಿಧಾನ್ಯಗಳ ಸಂಸ್ಕರಣೆ ಅಂತ ಹೇಳಿದ್ವಲ್ಲ, ಏನ್ ಮಾಡಿ ಕೆಲವರು ಅಗ್ರಿ ಸ್ಟಾರ್ಟ್ಅಪ್ ರೆಡಿ ಮಾಡ್ಕೊಂಡ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಸುತ್ತಲಿರುವಂತಹ ಯಾರ್ಯಾರು ಸಿರಿಧಾನ್ಯಗಳು ಬೆಳೀತಾರೋ ರೈತನೆಲ್ಲ ಒಗ್ಗೂಡಿಸಿ ಅವರಿಂದ ಈ ಒಂದು ಸಿರಿಧಾನ್ಯ ಬೆಳೆ, ರಾಗಿ ಆಗಿರ್ಬೋದು, ಅವರೇ ಆಗಿರೋ ರಾಗಿ ಆಗಿರೋ, ಸಾಮೆ ಆಗಿರ್ಬೋದು, ಸಜ್ಜೆ ಆಗಿರ್ಬೋದು, ಅರಕೆ ಆಗಿರ್ಬೋದು, ಇವೆಲ್ಲವನ್ನ ಏನ್ ಮಾಡಿ ಕಲೆಕ್ಟ್ ಮಾಡಿ ತಂದಿಟ್ಕೊಂಡ್ಬಿಟ್ಟು ಅವ್ರ ಸಂಸ್ಕರಣೆ ಮಾಡ್ಬಿಟ್ಟು ಅವ್ರದೇ ಆಗಿರುವಂತಹ ಲೇಬಲಿಂಗ್ ಮಾಡ್ಬಿಟ್ಟು ಬ್ರಾಂಡಿಂಗ್ ಮಾಡ್ಬಿಟ್ಟು ಮಾರ್ಕೆಟಿಂಗ್ ಮಾಡ್ತಾರೆ. ಅವಾಗ ಏನಾಗುತ್ತೆ, ರೈತರಿಗೆ ಆ ಲಾಭನೂ ಆಗ್ತದೆ, ಅದರಿಂದ ಈ ಒಂದು ತಗೊಂಡಿರುವಂತಹ ಕೃಷಿಯಲ್ಲಿ ನವೋದ್ಯಮ ಮಾಡಿದ್ರು ಕೂಡ ಲಾಭ ಆಗ್ತಾ ಹೋಗುತ್ತೆ. ಇದು ಕೂಡ ಒಂದು ಪ್ರೆಸೆಂಟ್ ಡೇಸ್ ಅಲ್ಲಿ ಉತ್ತಮವಾಗಿದೆ. ಸೊ ಮತ್ತೊಂದು ಕ್ವಶನ್ ಕೇಳ್ತಾ ಇದ್ರಿ, ಸಸ್ಯಗಾರ ಅಥವಾ ನರ್ಸರಿ ಅಂತ ಕೇಳ್ತಾ ಇದ್ವಿ. ಪ್ರೆಸೆಂಟ್ ಡೇಸ್ ಅಲ್ಲಿ ಇದು ಒಂದು ಒಳ್ಳೆ ಬಿಸ್ನೆಸ್. ಯಾಕೆಂದ್ರೆ ಇದರಲ್ಲಿ ಹಲವಾರು ರೀತಿಯಂತಹ ನಾವು ಸಸ್ಯಗಾರ ಮಾಡ್ತಾ ಹೋಗಬಹುದು, ಹಣ್ಣಿನ ನರ್ಸರಿ ಮಾಡಬಹುದು, ತೋಟ ಸಸ್ಯಗಳ ನರ್ಸರಿ ಮಾಡಬಹುದು, ಹಣ್ಣಿನ ನರ್ಸರಿಗಳನ್ನು ಮಾಡಬಹುದು ಡಾಕ್ಟ್ರೆ. ಸರ್ ಹಲವಾರು ರೀತಿ ಅದರಲ್ಲೂ ಕೂಡ ಪ್ರೆಸೆಂಟ್ ಡೇಸ್ ಅಲ್ಲಿ ಎಕ್ಸಾಟಿಕ್ ಫ್ರೂಟ್ಸ್ ಮಾಡಬೇಕಾಗುತ್ತೆ. ಇವಾಗ ಡ್ರಾಗನ್ ಫ್ರೂಟ್ ಆಗಿರ್ಬೋದು, ಇಲ್ಲಾಂದ್ರೆ ಈ ಬಾಳೆ ಬೆಣ್ಣೆ ಹಣ್ಣಾಗಿರ್ಬೋದು. ಸಾಮಾನ್ಯವಾಗಿ ಎಲ್ಲ ಕಡೆ ಇದೆ ಬಿಡಿ, ಬಾಳೆ ಸಸಿ ಮಾಡೋದು. ಹೌದು, ಬೆಣ್ಣೆ ಹಣ್ಣಾಗಿರ್ಬೋದು, ರಾಂಬುತನ ಅಂತ ಹೇಳ್ತೀವಿ, ಮ್ಯಾಂಗೋಸ್ಟಿನ್ ಅಂತ ಹೇಳ್ತೀವಿ, ಈ ತರ ಎಲ್ಲಾ ಹಣ್ಣುಗಳನ್ನು ನಾವು ಸಸ್ಯಗಾರದಲ್ಲಿ ಅದನ್ನ ಡೆವಲಪ್ ಮಾಡ್ಬಿಟ್ಟು ಮಾರಾಟ ಮಾಡಿದ್ರೆ ಏನಾಗುತ್ತೆ, ರೈತನಿಗೆ ಆದಾಯ ಆಗ್ತಾ ಹೋಗುತ್ತೆ. ಅದು ಯಾವ ಹೊಸದಾಗಿ ಪರಿಚಯ ಮಾಡ್ದಂಗೂ ಆಯ್ತಲ್ಲ, ಎಲ್ಲ ರೈತರು ತಗೋತಾರೆ, ಹೊಸದಿದೆ ನಾವು ಬೆಳಿತೇವೆ ಅಂತ. ಈ ಅಗ್ರಿ ಒಂದು ಮುಂದ್ ಬಂದು ತಗೋತಾರೆ. ಖಂಡಿತ ಸರ್. ಈ ಅಗ್ರಿ ಸ್ಟಾರ್ಟ್ಅಪ್ ಮಾಡೋದ್ರೆ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು 8 ನರ್ಸರಿ ಅವ್ರ ಲಿಂಕ್ ತಗೊಂತಾರೆ. ಲಿಂಕ್ ತಗೊಂಡು ಅವ್ರ ಎಲ್ಲಾ ಬೆಳೆದಿರೋ ಅವರಲ್ಲಿರುವಂತಹ ಎಲ್ಲಾ ಒಂದು ಸಸ್ಯಗಳ ಒಂದು ಲಿಸ್ಟ್ ಅನ್ನ ಹಾಕ್ತಾರೆ, ಅದರ ರೇಟ್ ನ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಏನ್ ಮಾಡ್ತಾರೆ, ಯಾವುದೇ ಒಬ್ಬ ಕನ್ಸ್ಯೂಮರ್ ಅಥವಾ ಗ್ರಾಹಕ ಆಪ್ ಅಲ್ಲಿ ಟಿಕ್ ಮಾಡಿದಾಗ ಏನ್ ಮಾಡ್ತಾರೆ, ಈ ಒಂದು ಆಪ್ ಡೆವಲಪ್ ಮಾಡಿರ್ತಾರಲ್ಲ ಅವರಿಗೆ ಅಮೌಂಟ್ ಹೋಗುತ್ತೆ. ಅವ್ರೇನ್ ಮಾಡ್ತಾರೆ, ಅವರ ಒಂದು ಕಮಿಷನ್ ತಗೊಂಡ್ಬಿಟ್ಟು ಇನ್ನು ಉಳಿದಿರೋ ಅಮೌಂಟ್ ನ ಆ ಒಂದು ನರ್ಸರಿಯನ್ನು ಕೊಟ್ಬಿಟ್ಟು ಆ ಗಿಡನ ಆ ರೈತನಿಗೆ ತಲುಪಿಸ್ತಾರೆ. ಇದು ಕೂಡ ಒಂದು ಉದ್ಯೋಗ ಆಯ್ತು. ಅಲ್ಲಿ ಉದ್ಯೋಗ ಎರಡು ಇಬ್ಬರಿಗಾಯ್ತು, ಒಂದನೇದಾಗಿ ರೈತನಿಗೂ ಆಯ್ತು, ಎರಡನೇದಾಗಿ ಗ್ರಾಹಕನಿಗಾಯ್ತು, ಮೂರನೇದಾಗಿ ಸಸ್ಯಗಾರದಲ್ಲಿ ನರ್ಸರಿ ಮಾಡುವಂತಹ ವ್ಯಕ್ತಿಗೂ ಆಯ್ತು. ಅವನು ದೊಡ್ಡ ಪ್ರಮಾಣದಲ್ಲಿ ಸಸ್ಯಗಳನ್ನು ಬೆಳೆಸ್ತಾನೆ ಒಂದ್ ಕಡೆ. ಹೌದು ಸರ್. ಅದನ್ನ ಈಗ ನರ್ಸರಿ ತಂದು ಇನ್ನೊಬ್ಬ ಮಾರ್ಕೋತಾನೆ. ಹೌದು ಸರ್. ಅದನ್ನ ಆನ್ಲೈನ್ ಅಲ್ಲಿ ಇನ್ನೊಬ್ಬ ಮಾರ್ತಾನೆ. ಹೌದು ಸರ್. ಮತ್ತೆ ಇನ್ನೊಂದು, ರೇಷ್ಮೆ ಗೂಡಿನಿಂದ ಕರಕುಶಲ ವಸ್ತುಗಳ ತಯಾರಿಕೆ ಮಾಡುವಂತದ್ದು, ಅಂದ್ರೆ ವೇಸ್ಟ್ ಗೂಡು ಅಂತ ನಾವು ಬಿಟ್ಬಿಟ್ಟಿರ್ತೀವಿ. ಆ ವೇಸ್ಟ್ ಗೂಡಿನ ಏನ್ ಮಾಡ್ತೀವಿ, ಚಂದ ಚಂದ ಆರಗಳ ಮಾಡುವಂತದ್ದು, ಚಂದ ಚಂದ ಗುಲಾಬಿ ಹೂಗಳ ಮಾಡುವಂತದ್ದು, ಈ ರೀತಿ ವರ್ಷ ಇಟ್ಟರೋಡನಾಗುತ್ತೆ. ಆ ಒಂದು ಯಾವ ರೀತಿಯಾಗಿ ನಾವು ಸ್ಟಾರ್ಟಿಂಗ್ ಅಲ್ಲಿ ಮಾಡಿರ್ತೀವಿ ಅದೇ ತರ ಇರ್ತಾ ಹೋಗುತ್ತೆ. ಇದಕ್ಕೆ ತುಂಬಾ ಬೇಡಿಕೆ ಇದೆ ಮಾರ್ಕೆಟ್ ಅಲ್ಲಿ. ಈಗ ಸಸಿ ಅಂತ ಹೇಳಿದ್ರಲ್ಲ, ಈ ಸಾಕಷ್ಟು ಹೂವಿನ ಸಸಿಗಳನ್ನು ಕೂಡ ನಾವು ಮಾಡಿ ಮಾರಬಹುದಲ್ಲ? ಖಂಡಿತ ಖಂಡಿತ. ಸೇವಂತಿ ಹೂವು ಸಾಮಾನ್ಯವಾಗಿ ಎಲ್ಲರೂ ಇಷ್ಟಪಡ್ತಾರೆ, ಕುಂಡದಲ್ಲಿ ಹಾಕಿ ಬೆಳೀತಾರೆ ಮನೇಲಿ. ಈಗ ಏನು ಒಂದು ಗುಂಟೆ ಎರಡು ಗುಂಟೆಲಿ ಇದಂತೂ ಸಾಮಾನ್ಯ, ಇದು ಇದು ಬೆಳಿಬಹುದು ಇದನ್ನ. ಆತರ ಇದೇ ತರ ಈಗ ಕನಕಾಂಬರ ಹೂವಿಗೂ ತುಂಬಾ ಸಸಿಗಳಿಗೆ ತುಂಬಾ ಬೇಡಿಕೆ ಇರ್ತದೆ. ಇದನ್ನು ದೊಡ್ಡ ಪ್ರಮಾಣದಲ್ಲಿ ರೈತರು ಮುತುವರ್ಜಿ ವಹಿಸಿ ಬೆಳೆಸಬಹುದಲ್ಲ ಸರ್? ಇದನ್ನ ನಾವು ಸ್ಟಾರ್ಟ್ಅಪ್ ಅಂತ ಕರೆಯಲ್ಲ, ಎಂಟರ್ಪ್ರಿನರ್ ಕರಿತಾ ಹೋಗ್ತೀವಿ. ಎಂಟರ್ಪ್ರಿನರ್ ಯಾಕೆ ಅಂತಂದ್ರೆ ಅವರ ಒಂದು ಓನ್ ಉದ್ಯೋಗವನ್ನು ಅವರು ಸೃಷ್ಟಿ ಮಾಡ್ಕೊಂಡಂಗಾಗತ್ತೆ. ಸ್ಟಾರ್ಟ್ಅಪ್ಸ್ ಅಂದ್ರೆ ಸ್ಟಾರ್ಟ್ಅಪ್ನ ಅರ್ಥ ಏನು ಅಂತಂದ್ರೆ ಎಲ್ಲರನ್ನು ಒಗ್ಗೂಡಿಸಿ ಅವ್ರು ತಗೊಂಡೋಗುವಂತದ್ದು. ಸರ್ ಇದು ಒಂದು ಮುಖ್ಯವಾಗಿದೆ ಸರ್. ಎಲ್ಲರೂ ಕೂಡಿಸಿ ಮುಂದೆ ಒಯ್ಯೋದು ಒಯ್ಯೋದು. ಈಗ ನವೋದ್ಯಮ ಅಂದ ತಕ್ಷಣ ಈ ಕೃಷಿ ಉದ್ಯಮದಲ್ಲಿ ನಮ್ಮ ಭಾರತ ಅಂತೂ ಅಂಬೆಗಾಲ ಇಡ್ತಾ ಇದೆ ಅಂತ ಹೇಳಬಹುದು ಡಾಕ್ಟ್ರೆ, ಹೌದಲ್ಲ? ಇಲ್ಲ ಇಲ್ಲ ಹಾಗೇನಿಲ್ಲ ಸರ್. ಯಾಕೆಂದ್ರೆ ಪ್ರೆಸೆಂಟ್ ಡೇಸ್ ಅಲ್ಲಿ ನಮ್ಮ ಭಾರತ ದೇಶ 7ರಿಂದ 8ನೇ ಸ್ಥಾನದಲ್ಲಿ ವರ್ಲ್ಡ್ ಅಲ್ಲಿ ಇದೆ. ಓಹೋ, ಕೃಷಿ ನಾವು ಕೃಷಿ ರಂಗದಲ್ಲ, ಬರೀ ಸ್ಟಾರ್ಟ್ಅಪ್ಸ್ ಅಲ್ಲಿ ಸ್ಟಾರ್ಟ್ಅಪ್ ಅದೇ ಕೃಷಿ ರಂಗದಲ್ಲಿ 3ನೇ ಸ್ಥಾನದಲ್ಲಿದೆ. ಯಾಕೆಂದ್ರೆ ವಿಶ್ವದಲ್ಲಿ ನೋಡ್ತಾ ಹೋದ್ರೆ ಚೈನಾ ಮೊದಲೇ ಸ್ಥಾನದಲ್ಲಿದೆ. ಯಾಕೆಂದ್ರೆ ಚೈನಾದಲ್ಲಿ ಹೆಚ್ಚಿನ ಉತ್ಪಾದನೆ ಇದೆ, ಹಣ್ಣುಗಳಾಗಿರುವುದು, ತರಕಾರಿಗಳಾಗಿರುವುದು, ಹೂಗಳಾಗಿರುವುದು, ಹೆಚ್ಚಿನ ಉತ್ಪಾದನೆ ಇದೆ ಮತ್ತು ಹೆಚ್ಚಿನ ಜನಸಂಖ್ಯೆ ಇದೆ. ಅದನ್ನ ಬಿಟ್ಟರೆ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಜನಸಂಖ್ಯೆ ಇರೋದು ನಮ್ಮ ಭಾರತ ದೇಶದಲ್ಲಿ ಒಂದು ಕಾಲದಲ್ಲಿ ಇತ್ತು. ಈಗೇನಾಗಿದೆ, ನಮ್ಮ ಭಾರತ ದೇಶ ಪಾಪ್ಯುಲೇಷನ್ ತುಂಬಾ ಜಾಸ್ತಿ ಇದೆ ಮತ್ತು ಉತ್ಪಾದನೆ ಕೂಡ ಜಾಸ್ತಿ ಇದೆ. ಅದಕ್ಕೋಸ್ಕರ ನಮ್ಮ ಭಾರತ 3ನೇ ಸ್ಥಾನದಲ್ಲಿದೆ ಕೃಷಿ ರಂಗದಲ್ಲಿ. ಇದು ನಾವು 1ನೇ ಸ್ಥಾನಕ್ಕೆ ಬರಲೇಬೇಕು, ಯಾಕಂದ್ರೆ ನಾವು ಬೆಳೆಯುತ್ತಿರೋ ಜನಸಂಖ್ಯೆಗೆ ನಮ್ದೇ ಆದ ಒಂದು ರೀತಿಯಲ್ಲಿ ಆಹಾರ ಉತ್ಪಾದನೆ ಮಾಡಿಕೊಳ್ಳಬೇಕಾಗಿದೆ. ಸರಿ, ಬರೋಕಿನ ಏನ್ ಮಾಡಬೇಕು, ಹೊಸ ಹೊಸ ಐಡಿಯಾಗಳಿಗೆ ಏನಾಗಿರ್ಬೇಕು, ಗ್ರಾಹಕರಿಗೆ ಮೆಚ್ಚುಗೆ ಆಗಬೇಕು. ಇವಾಗ ಆ ಬೆಳೆದಿರುವ ರೈತನು ಆಗಿರ್ಬೋದು, ಅದೇ ರೀತಿಯಾಗಿ ಗ್ರಾಹಕರಿಗೂ ಆಗಿರ್ಬೋದು, ಇಬ್ಬರಿಗೂ ಕೂಡ ಸಮತೋಲನವನ್ನ ಕಾಪಾಡಿಕೊಂಡು ನಾವು ಈ ತರ ಒಂದು ಬಿಸ್ನೆಸ್ ಮಾಡಿದ್ರೆ ಏನಾಗುತ್ತೆ, ಡೆಫಿನೆಟ್ಲಿ ಲಾಭ ಅದೇ ಆಗುತ್ತೆ, ಲಾಸ್ ಎಂದು ಆಗೋದೇ ಇಲ್ಲ. ಈಗ ಭಾರತ ಜಗತ್ತಿನಲ್ಲಿ 7ನೇ ಸ್ಥಾನ ಇದೆ ಅಂತ ಹೇಳಿದ್ರಿ ಇದು ಅಗ್ರಿ ಸ್ಟಾರ್ಟ್ಅಪ್ ಅಲ್ಲಿ. ಈಗ ಉದ್ಯಮಗಳಲ್ಲಿ ವಿದೇಶಕ್ಕೆ ಹೋಲಿಸಿದ್ರೆ ನಮ್ಮ ದೇಶದ ಪರಿಸ್ಥಿತಿ ಯಾವ ತರ ಇದೆ ಸ್ವಲ್ಪ ಹೇಳಿ ಈ ಬಗ್ಗೆ. ಸೊ ಅಗ್ರಿ ಸ್ಟಾರ್ಟ್ಅಪ್ಸ್ ಅಲ್ಲಿ ನೋಡ್ತಾ ಹೋದ್ರೆ ನಮ್ಮ ಸ್ಟಾರ್ಟ್ಅಪ್ಸ್ ಅಲ್ಲೇ ಫಸ್ಟ್ ನೋಡ್ತಾ ಹೋದ್ರೆ ಈಗ ಉದಾಹರಣೆಗೆ ಈಗ ಕೃಷಿಯಲ್ಲಿ ಅಗ್ದಿ ಮುಂಚೂಣಿಯಲ್ಲಿರೋ ದೇಶ ಅಂದ್ರೆ ನಾವು ಇಸ್ರೇಲ್ ಅಂತ ಕೇಳಿದ್ದೇವೆ, ಮತ್ತೆ ರಷ್ಯಾ ಅಂತ ಕೇಳಿದ್ದೇವೆ, ಚೈನಾ ಅಂತ ಕೇಳಿದ್ದೇವೆ, ಹೇಳಿ ರಷ್ಯಾದ ಇದರಲ್ಲಿ ಬರೋದಿಲ್ಲ. ಸೊ ಇದ್ರಲ್ಲಿ ನೋಡ್ತಾ ಹೋದ್ರೆ ಏನಾಗುತ್ತೆ ಅಂತಂದ್ರೆ ಹೊಸ ಹೊಸ ತಂತ್ರಗಳು ಮಾಡ್ತಾ ಹೋಗ್ತಾ ಅಂದ್ರೆ ಹೈಡ್ರೋಫೋನಿಕ್ಸ್ ಆಗಿರ್ಬೋದು, ಏರೋಫೋನಿಕ್ಸ್ ಆಗಿರ್ಬೋದು, ಅಕ್ವಾಫೋನಿಕ್ಸ್ ಆಗಿರ್ಬೋದು, ಈ ತರ ಎಲ್ಲ ತರಕಾರಿಗಳ ಬೆಳೀತಾ ಇದಾರೆ. ಬಟ್ ಏನಾಗ್ತಿದೆ ಅಂದ್ರೆ ಅವ್ರು ಬೆಳೀತಿರುವಂತಹ ಒಂದು ಪ್ರೊಡ್ಯೂಸ್ ಅಲ್ಲಿ ಕ್ವಾಲಿಟಿ ಇಲ್ಲ. ಅದಕ್ಕೇನಾಗ್ತಿದೆ, ಬರೀ ಗೊಬ್ಬರವನ್ನು ಕೊಡ್ತಾ ಇದೀವಿ, ಪೋಷಕಾಂಶಗಳನ್ನ ಕೊಡ್ತಾ ಇದೀವಿ, ಸಾವಯವವಾಗಿ ಕೊಡ್ತಾ ಇಲ್ಲ. ನಾವು ಸಾವಯವವಾಗಿ ಕೊಟ್ಟು ಅದನ್ನ ನಾವು ಬೆಳೆದಿರೋಣಗತ್ತೆ, ರೈತನು ಕೂಡ ಆದಾಯ ಜಾಸ್ತಿ ಬರ್ತಾ ಹೋಗುತ್ತೆ, ಇದರಿಂದ ನಾವು ಮಾರಾಟ ಮಾಡುವಂತ ಗ್ರಾಹಕರಿಗೆ ಕೂಡ ಆದಾಯ ಕೂಡ ಜಾಸ್ತಿ ಬರ್ತಾ ಹೋಗುತ್ತೆ. ನೋಡಿ ಡಾಕ್ಟ್ರೆ, ಈಗ ನಮ್ಮ ರೈತರು ನಿರೀಕ್ಷೆ ಪಟ್ಟಂಗೆ ಈಗ ಕಾಲಿಫ್ಲವರ್ ನಾವು ಬೇಕು ಅಂತ ಹೇಳ್ತಾ ಇದ್ದೇವೆ. ಇದು ಬೇಡಿಕೆಗೆ ತಕ್ಕಂಗೆ ನಮ್ಗೆ ಪೂರೈಕೆ ಮಾಡಕ್ ಆಗ್ತಾ ಇಲ್ಲ, ಇದು ರೈತರು ವಿಚಾರ ಮಾಡಬಹುದಲ್ಲ. ಖಂಡಿತ. ಏನ್ ಮಾಡ್ಕೋಬೇಕು ಅಂತಂದ್ರೆ, ಒಬ್ಬ ಅಗ್ರಿ ಸ್ಟಾರ್ಟ್ಅಪ್ ಯಾರು ಹೊಸದಾಗಿ ಮಾಡ್ತಾರೋ ಅವರೆಲ್ಲ ಏನ್ ಮಾಡ್ಬೇಕು ಅಂತಂದ್ರೆ, ಒಂದು ಟೀಮ್, ಅವರು ಒಂದು ಟೀಮ್ನ ಫಾರ್ಮ್ ಮಾಡ್ಬೇಕಾಗತ್ತೆ ರೈತರದು. ನೋಡಿ, ಈ ತರ ತರಕಾರಿಗಳನ್ನ ನಾವು ಬೆಳಿರಿ, ನಾನು ಪರ್ಚೇಸ್ ಮಾಡಿ ಸೇಲ್ ಮಾಡ್ತೀನಿ ಅಂತ ಹೇಳಿ ಆ ವ್ಯಕ್ತಿ ಅವ್ರಿಗೆ ಆಶ್ವಾಸನೆ ಕೊಟ್ಟಾಗ ಏನಾಗುತ್ತೆ, ಅವರು ರೈತರು ಬೆಳೆದ್ಬಿಟ್ಟು ಅದನ್ನ ಮಾರಾಟ ಮಾಡ್ತಾ ಹೋಗ್ತಾರೆ. ರೈತರು ಕೂಡ ತಾನು ಬೆಳೆಯಬಲ್ಲೆ ಅನ್ನೋ ಒಂದು ವಿಚಾರ ಕೂಡ ಅವನ ಹತ್ರ ಬರ್ಬೇಕಲ್ಲ. ಖಂಡಿತ ಖಂಡಿತ. ರೈತರು ಅಂತಂದ್ರೆ ಎಲ್ಲಾ ತರ ತರಕಾರಿ ಬೆಳೆದ ಬೆಳೀತಾ, ಅದರ ಬಗ್ಗೆ ಅನುಭವ ಇದ್ದೇ ಇರುತ್ತೆ ಅವ್ರಿಗೆ. ಅಲ್ಲ, ಅಲ್ಲಿ ಬೇಡಿಕೆಗೆ ತಕ್ಕಾಗಿ ನಾನು ಬೆಳಿಬಹುದಾ ಅಂತೇಳಿ ವಿಚಾರ, ಒಂದು ವಿಶ್ವಾಸ ಬರಬೇಕಲ್ಲ. ನಿಮಗೆ ಆಗ್ಲೇ ಹೇಳಿದ ರೀತಿಯಲ್ಲಿ ಇವಾಗ ಏನ್ ಮಾಡ್ತಾರೆ, ಅಗ್ರಿ ಸ್ಟಾರ್ಟ್ಅಪ್ ಅಂತಂದ್ರೆ ಮಾಡಿದಾಗ ಏನ್ ಮಾಡ್ತಾರೆ, ಅವ್ರು ಬೆಳೆದಿರುವಂತ ತರಕಾರಿಗಳನ್ನ ಏನ್ ಮಾಡ್ತಾರೆ, ಅವ್ರ ತರಕಾರಿಯನ್ನ ಅಂದ್ರೆ ಬೀಜಗಳ ಸೋವ್ ಮಾಡಕ್ಕೆ ಮುಂಚೆ ಏನ್ ಮಾಡ್ತಾರೆ, ಒಂದು ಅಗ್ರಿಮೆಂಟ್ ಮಾಡ್ಕೊಂಡ್ಬಿಡ್ತಾರೆ. ರೇಟ್ ಕಮ್ಮಿ ಆಗ್ಲಿ ಜಾಸ್ತಿ ಆಗ್ಲಿ, ನಾನು ಈ ರೇಟ್ಗೆ ನಿಮ್ಮ ಒಂದು ಪ್ರೊಡ್ಯೂಸ್ನ ಕೊಂಡ್ಕೊಂಡು ಮಾರಾಟ ಮಾಡ್ತೀನಿ ಅಂತ. ಅವಾಗ ಏನ್ ಮಾಡ್ತಾನೆ, ಈ ಅಗ್ರಿ ಸ್ಟಾರ್ಟ್ಅಪ್ ಏನ್ ಮಾಡ್ತಾರೆ ಅಂತಂದ್ರೆ, ಅವರು ಕೆಲವೊಂದು ಕಂಪನಿಗಳ ಜೊತೆ ಟೈಅಪ್ ಮಾಡ್ಕೊಂಡಿರ್ತಾರೆ. ರಿಲಯನ್ಸ್ ಫ್ರೆಶ್ ಆಗಿರ್ಬೋದು, ಬಿಗ್ ಬಜಾರ್ ಆಗಿರ್ಬೋದು, ಬಿಗ್ ಬಾಸ್ಕೆಟ್ ಆಗಿರ್ಬೋದು, ಅಥವಾ ಕೆಲವೊಂದು ಅಪಾರ್ಟ್ಮೆಂಟ್ಗಳಿಗಾಗಿರ್ಬೋದು, ನಾನು ವರ್ಷ ಪೂರ್ತಿ ನಾನು ನಿಮಗೆ ತರಕಾರಿಗಳನ್ನ ಸಪ್ಲೈ ಮಾಡ್ತಾ ಹೋಗ್ತೀನಿ, ರೇಟ್ ಕಮ್ಮಿ ಆಗ್ಲಿ ಜಾಸ್ತಿ ಆಗ್ಲಿ ಇದೇ ರೀತಿಯಾದ ರೇಟ್ ಕೊಡ್ತಾ ಬರ್ತೇನೆ, ನಮಗೆ ಈ ರೇಟ್ ಕಂಪ್ಲೀಟ್ ಆಗಿ ಕೊಡಬೇಕು ಅಂತೇಳೋರ ಹತ್ರ ಒಂದು ಮುಂಚಿನ ಅಗ್ರಿಮೆಂಟ್ ಮಾಡ್ಕೊಂಡು ಅವರು ತರಕಾರಿಗಳನ್ನಾಗಿರ್ಬೋದು, ಬೇರೆ ಬೇರೆ ಗ್ರಾಸರೀಸ್ ಆಗಿರ್ಬೋದು, ಎಲ್ಲಾನು ಕೂಡ ಏನ್ ಮಾಡ್ತಾರೆ, ಸಪ್ಲೈ ಅನ್ನ ಮಾಡ್ತಾ ಹೋಗ್ತಾರೆ. ಈ ತರ ಮಾಡೋದ್ರಿಂದ ಈ ಸ್ಟಾರ್ಟ್ಅಪ್ ಗೆ ಒಂದು ಬೆಲೆ ಬರುತ್ತೆ. ಖಂಡಿತ ಸರ್, ಖಂಡಿತ. ನಂಬಿಕೆ ಉಳಿಯುತ್ತೆ, ವಿಶ್ವಾಸ ಬರುತ್ತೆ, ಮತ್ತೆ ಅವ್ರದ್ದು ಹಣಕಾಸು ದ್ವಿಗುಣ ಆಗೋದ್ರಲ್ಲಿ ಯಾವುದೇ ಸಂದೇಹನೇ ಇರೋದಿಲ್ಲ. ಇದರಲ್ಲಿ ಎರಡು ತುಂಬಾ ಒಳ್ಳೆ ಕ್ವಶನ್ ತಾವು ತುಂಬಾ ಒಳ್ಳೆ ಮಾತು ಹೇಳಿದ್ರಿ ಸರ್. ರೈತನ ಆದಾಯ ಒಂದೇ ಅಲ್ಲ, ದೇಶದ ಆರ್ಥಿಕತೆ ಕೂಡ ಏನಾಗುತ್ತೆ, ಇಂಪ್ರೂವ್ ಆಗುತ್ತೆ. ಆಗಲೇ ಹೇಳಿದ್ರಲ್ಲಿ ನಮ್ಮ ಭಾರತ ದೇಶದಲ್ಲಿ 60% ಹೆಚ್ಚಿನ ಜನರು ರೈತಾಪಿ ಕುಟುಂಬದವರೇ ಆಗಿದ್ದಾರೆ. ಅಂದ್ರೆ ರೈತರು ಬೆಳೆದಿರುವಂತಹ ಬೆಳೆಗೆ ಒಂದು ಒಳ್ಳೆ ರೀತಿಯ ಬೆಲೆ ಸಿಕ್ಕರೆ ರೈತನ ಕುಟುಂಬನು ಚೆನ್ನಾಗಿರುತ್ತೆ, ರೈತ ನಂಬಿಕೊಂಡಿರೋ ಕುಟುಂಬನು ಚೆನ್ನಾಗಿರುತ್ತೆ, ಅದೇ ರೀತಿಯಾಗಿ ದೇಶದ ಆರ್ಥಿಕತೆ ಕೂಡ ಏನಾಗುತ್ತೆ ಮುನ್ನಡೀತಾ ಹೋಗುತ್ತೆ. ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೇ, ನೀವು ಹೇಳಿದಾಗ ಸಾಕಷ್ಟು ನಮ್ಮ ದೇಶದಲ್ಲಿ ದೊಡ್ಡ ಕ್ಷೇತ್ರ ಇರೋದೇ ನಮ್ದು, ಈಗ ನಮ್ಮ ಆದಾಯಕ್ಕೆ ಜಾಸ್ತಿ ಪ್ರಮಾಣದ ಕೊಡುಗೆ ಕೊಡ್ತಿರೋದೇ ಕೃಷಿ ಕ್ಷೇತ್ರ. 60%ಕ್ಕಿಂತ ಹೆಚ್ಚು ಕ್ಷೇತ್ರದ ಒಂದು ಆದಾಯ ನಮ್ಮ ಮೂಲ ದೇಶದ ಆದಾಯಕ್ಕೆ ಸೇರ್ತಾ ಇದೆ. ಆದ್ರೆ ಇಲ್ಲಿ ಇಷ್ಟು ದೊಡ್ಡ ಕ್ಷೇತ್ರ ಇದ್ರೂ ಇದ್ರ ಕೊಡುಗೆ ನಗಣ್ಯ ಇದೆ ಅಂತಾನೆ ನಾವು ಹೇಳಬೇಕು. ರಾಷ್ಟ್ರೀಯ ಆದಾಯಕ್ಕೆ ಇದ್ರ ಕೊಡುಗೆ ನಗಣ್ಯ. ಜಾಸ್ತಿ ಪ್ರಮಾಣದ ಕ್ಷೇತ್ರ ಉಪಯೋಗಿಸ್ಕೊಂಡು ಇದು ಕಡಿಮೆ ಪ್ರಮಾಣದ ನಾವು ಹಣಕಾಸು ಇದನ್ನ ನಾವು ನಮ್ಮ ಆದಾಯಕ್ಕೆ ಸರ್ಕಾರದ ಆದಾಯಕ್ಕೆ ಸೇರ್ತಾ ಇದೀವಿ. ಇದು ತುಂಬಾ ಅಂದ್ರೆ ಇಲ್ಲಿ ಬೆಳಿಬೇಕಾದ್ದು ಬಹಳ ಇದೆ. ಸಾಕಷ್ಟು ಅಡ್ವಾನ್ಸ್ ಟೆಕ್ನಾಲಜಿ ಬಂದು ಇನ್ನು ಹೆಚ್ಚು ಇದು ಮಾಡಿದಾಗ ಮಾತ್ರ ಇದು ಇನ್ನೂ ಹೆಚ್ಚು ಕೊಡುಗೆ ಕೊಡಕ್ಕಾಗುತ್ತೆ. ಇಲ್ಲಿ ಸಾಕಷ್ಟು ಅವಕಾಶ ಇದೆ ನಮಗೆ. ಖಂಡಿತ ಸರ್, ಇಲ್ಲಿ ನಮ್ಮ ರೈತರು ತಪ್ಪು ಮಾಡ್ತಾರೆ ಏನು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಪಕ್ಕದಲ್ಲಿ ರೈತರು ಟೊಮೊಟೊ ಹಾಕ್ಬಿಟ್ರೆ ನಮ್ಮ ರೈತರು ಟೊಮೊಟೊ ಹಾಕ್ತಾರೆ, ನಮ್ಮ ರೈತರು ಏನ್ ಮಾಡಬೇಕು, ಯಾವ ಪ್ರೊಡ್ಯೂಸ್ಗೆ ಬೆಲೆ ವರ್ಷ ಪೂರ್ತಿ ಇರುತ್ತೆ ಅಂತ ಬೆಳೆಗಳನ್ನ ಅವ್ರು ಬೆಳಿಬೇಕಾಗುತ್ತೆ. ಎರಡನೇದಾಗಿ ಹೊಸದಾಗಿ ಪಾಲಿಯೋಸ್ ಮತ್ತೆ ಶೇಡ್ ನೆಟ್ ಕೇಳಿದಿರ, ಪಾಲಿಯೋಸ್ ಶೇಡ್ ನೆಟ್ ಅಲ್ಲಿ ಬೆಳೆ ಬೆಳೆದ್ಬಿಟ್ಟು ಮಾರಾಟ ಮಾಡೋದಾಗುತ್ತೆ, ವರ್ಷ ಪೂರ್ತಿ ಬೆಳೆಯನ್ನ ಪಡ್ಕೋಬಹುದಾಗಿದೆ. ಆ ಒಂದು ಗಿಡಕ್ಕೆ ಬರುವಂತಹ ರೋಗ ಮತ್ತು ಕೀಟಗಳು ಏನಾಗಿರುತ್ತೆ ಕಡಿಮೆ ಆಗಿರುತ್ತೆ, ಮತ್ತೆ ಅದ್ರ ಗುಣಮಟ್ಟ ಕೂಡ ತುಂಬಾ ಉತ್ತಮವಾಗಿರುತ್ತೆ. ಅವಾಗ ಏನ್ ಮಾಡ್ಕೋಬೇಕು ರೈತರು, ರಿಲಯನ್ಸ್ ಫಿಶ್ ಅಂತ ಹೇಳಿದೆ, ಬಿಗ್ ಬಜಾರ್ ಅಂತ ಹೇಳಿದೆ, ಅಥವಾ ಮೋರ್ ಅಂತ ಹೇಳಿದೆ, ಅಂತ ಟೈ ಅಪ್ ಮಾಡ್ಕೊಂಡು ಬೆಳೆದ್ರೆ ನಮ್ಮ ರೈತರು ಯಾವುದೇ ಕಾರಣಕ್ಕೂ ಲಾಸ್ ಆಗಲ್ಲ. ಮೇನ್ ಆಗಿ ಟೆಕ್ನಾಲಜಿ ಬಹಳ ಇಂಪಾರ್ಟೆಂಟ್, ಟೆಕ್ನಾಲಜಿ ಯೂಸ್ ಮಾಡ್ಕೋಬೇಕಾಗುತ್ತೆ, ಮತ್ತೆ ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ಕೋಬೇಕಾಗುತ್ತೆ. ಯೂಸ್ ಮಾಡ್ಕೊಂಡು ಮಾಡಿದ್ರೆ ಏನಾಗುತ್ತೆ, ಅನುಕೂಲ ಆಗ್ತಾ ಹೋಗುತ್ತೆ. ಜೊತೆಗೆ ಇತರ ಅಗ್ರಿ ಸ್ಟಾರ್ಟ್ಅಪ್ಸ್ ಅಂತ ಕಂಪನಿಗಳು ಇರ್ತವೆ, ಆ ಕಂಪನಿ ಜೊತೆ ಟೈ ಅಪ್ ಮಾಡ್ಕೊಂಡ್ರೆ ಏನಾಗುತ್ತೆ, ಡೆಫಿನೆಟ್ಲಿ ರೈತನಿಗೆ ಲಾಭವೇ ಆಗುತ್ತೆ. ಯಾವ ತರ ಕಂಪನಿಗಳು ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಇವಾಗ ಫಾರ್ ಎಕ್ಸಾಂಪಲ್ ನಿಂಜಾ ಗಾರ್ಡ್ ಅಂತ ಹೇಳಿದ್ವಿ, ಅಥವಾ ಫಾರ್ಮ್ ಫ್ರೆಶ್ ಅಂತ ಹೇಳ್ತೀವಿ, ಇವಾಗ ಗ್ರಾಸರಿ ಶಾಪ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಇತರ ಏನ್ ಮಾಡ್ತಾರೆ, ಅವರೆಲ್ಲ ಫಾರ್ಮ್ ಫ್ರೆಶ್ ಅಂತ ಒಂದು ಆಪ್ ಇದೆ, ಅದೇನ್ ಮಾಡ್ಕೊಂತಾರೆ, ರೈತರಿಂದ ನೇರವಾಗಿ ತರಕಾರಿಗಳನ್ನ ತಗೊಂಡ್ಬಿಟ್ಟು ಗ್ರಾಹಕರಿಗೆ ಮನೆ ಬಾಗಿಲಿಗೆ ತಲುಪಿಸುವಂತದ್ದು. ಇದು ಒಂದು ಉತ್ತಮವಾಗಿರುವಂತಹ ಒಂದು ಸ್ಟಾರ್ಟ್ಅಪ್ ಆಗಿದೆ. ಫಾರ್ಮ್ ಟು ಲ್ಯಾಂಡ್ ಅಂತ ಒಂದು ಇದಿದೆ. ನಮ್ಮ ಕೃಷಿ ಕ್ಷೇತ್ರ ಇಂಟೆನ್ಸಿವ್ ಮತ್ತೆ ಅಡ್ವಾನ್ಸ್ಡ್ ಆದಾಗ ಮಾತ್ರ ಇನ್ನೂ ಹೆಚ್ಚು ಭಾರತದಲ್ಲಿ ಆದಾಯವನ್ನು ಜಾಸ್ತಿ ಕೊಡಬಲ್ದು ಅಂತ ನಾವು ಹೇಳ್ಬೋದಲ್ಲ. ಖಂಡಿತ ಖಂಡಿತ ಸರ್. ಈಗ ಈ ದಿಶೆಯಲ್ಲಿ ಭಾರತ ಸರ್ಕಾರ ಸಾಕಷ್ಟು ಈ ಒಂದು ಸ್ಟಾರ್ಟ್ಅಪ್ ಮಾಡ್ರಿ, ಸ್ಟಾರ್ಟ್ಅಪ್ ಮಾಡ್ರಿ, ಕೃಷಿ ನವ ಉದ್ಯಮವನ್ನ ಮಾಡ್ರಿ ಅಂತ ನಿರಂತರ ಹೇಳ್ತಾ ಇದೆ. ಈಗ ಜನರು ಕೂಡ ರೈತರು ಕೂಡ ಈ ಬಗ್ಗೆ ಕಾಳಜಿ ತಗೊಂಡು ಈಗ ರೈತರ ಆದಾಯ ಹೆಚ್ಚಿಸಿಕೊಳ್ಳೋದ್ರ ಜೊತೆಗೆ ಈ ಕಡೆ ಹಂತ ಹಂತವಾಗಿ ಇತ್ತೀಚಿನ 10 ವರ್ಷಗಳಲ್ಲಿ ಈ ಕಡೆ ಗಮನ ಹರಿಸ್ತಾ ಇದ್ದಾರೆ ನಮ್ಮ ರೈತ ಬಾಂಧವರು. ಖಂಡಿತ ಸರ್, ಇದಕ್ಕೆ ಭಾರತ ಸರ್ಕಾರ ಒಂದು ಪ್ರಾಮುಖ್ಯತೆಯನ್ನು ಕೊಡ್ತಾ ಇದೆ. ಯಾಕೆಂದ್ರೆ ನಮ್ಮ ಭಾರತ ದೇಶದಲ್ಲಿ 142 ಕೋಟಿ ಜನಸಂಖ್ಯೆಯನ್ನ ಹೊಂದಿದೆ. ಎಲ್ಲರೂ ಕೂಡ ಉದ್ಯೋಗವನ್ನ ಕೊಡೋದಕ್ಕಾಗೋದಿಲ್ಲ. ಈ ಒಂದು ಅಗ್ರಿ ಸ್ಟಾರ್ಟ್ಅಪ್ ಮುಖಾಂತರ ಅಥವಾ ಸ್ಟಾರ್ಟ್ಅಪ್ ಮುಖಾಂತರ ತಮ್ಮ ಸ್ವಯಂ ಉದ್ಯೋಗವನ್ನ ಮಾಡ್ಕೊಳ್ಳಿ ಅಂತ ಏನ್ ಮಾಡಿ ಸರ್ಕಾರದಿಂದ ಹಲವಾರು ಯೋಜನೆಗಳನ್ನ ಕೊಡ್ತಾ ಹೋಗ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿರುವಂತಹ ಒಂದು ಯೋಜನೆ ಅಂತಂದ್ರೆ PMFME ಅಂತ ಒಂದು ಯೋಜನೆ ಇದೆ. ಇದು ಪ್ರಧಾನ ಮಂತ್ರಿ ಫಾರ್ಮುಲೇಷನ್ ಆಫ್ ಮೈಕ್ರೋ ಫುಡ್ ಪ್ರೊಸೆಸಿಂಗ್ ಎಂಟರ್ಪ್ರಿನರ್ ಸ್ಕೀಮ್ ಅಂತ ಹೇಳಿ ಇದು 2020 ಜೂನ್ ತಿಂಗಳಲ್ಲಿ ಇದು ಶುರುವಾಗ್ತಾ ಹೋಯ್ತು. ಇದರ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಕೆಳಮಟ್ಟಾಗಿರುವಂತಹ ರೈತರನ್ನ ಅಥವಾ ಉದ್ಯೋಗ ಇಲ್ಲದೆ ಇರುವಂತಹ ವ್ಯಕ್ತಿಗಳನ್ನ ಗುರುತಿಸ್ಬಿಟ್ಟು ಅವ್ರೇನಾದ್ರೂ ಯಾವ್ದಾದ್ರು ಹೊಸದಾಗಿ ಸ್ಟಾರ್ಟ್ಅಪ್ ಮಾಡಬೇಕು ಅಂತ ಅನ್ಕೊಂಡ್ ಬಂದ್ರೆ ಏನಾಗುತ್ತೆ, ಅವರಿಗೆ ಸರ್ಕಾರದಿಂದ ಆಗುವಂತಹ ಸವಲತ್ತುಗಳನ್ನ ಕೊಡ್ತಾ ಹೋಗುತ್ತೆ. ಈ ಒಂದು ಯೋಜನೆಯಲ್ಲಿ 50% ನಷ್ಟು ಸಬ್ಸಿಡಿಯನ್ನ ಕೊಡ್ತಾ ಹೋಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಸೋಲಾರ್ ಡ್ರೈಯರ್ ಅಂತ ಹೇಳಿದ್ರೆ, ಸೋಲಾರ್ ಡ್ರೈಯರ್ಗೆ 10 ಲಕ್ಷ ರೂಪಾಯಿ ಖರ್ಚಾದ್ರೆ 50% ನಷ್ಟು ಏನ್ ಮಾಡುತ್ತೆ, ಸರ್ಕಾರವನ್ನೇ ಇವರಿಗೆ ಸಹಾಯದ ರೂಪದಲ್ಲಿ ಕೊಡ್ತಾ ಹೋಗುತ್ತೆ. ಈ ಒಂದು PMFME ಸ್ಕೀಮ್ನ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಒಬ್ಬರನ್ನ ನಾವು ಉದ್ಯೋಗ ಕೊಡೋದಲ್ಲ, ಒಂದು ಗುಂಪು ಗುಂಪಿಗೆ ಉದ್ಯೋಗವನ್ನ ಕೊಡ್ತಾ ಬರೋದು. ಅದರಲ್ಲಿ FPO ಅಂತ ಕರೀತಾ ಹೋಗ್ತೀವಿ, ರೈತ ಉತ್ಪಾದಕ ಸಂಘ ಅಂತ ಕಂಪನಿ ಆಗಿರ್ಬೋದು, ಇಲ್ಲಾಂತಂದ್ರೆ ಸ್ವಯಂ ಸಹಾಯಕ ಸಂಘ ಆಗಿರ್ಬೋದು, ಅದರ ಜೊತೆಗೆ ಸಹಕಾರಿ ಸಂಘಗಳು ಆಗಿರ್ಬೋದು, ಖಾಸಗಿ ಸಂಘಗಳಾಗಿರ್ಬೋದು, ಕೆಲ ಏನ್ ಮಾಡ್ತಾರೆ ಅವರು 3 ತರ ಟೆಕ್ನಾಲಜಿ ಕೊಡ್ತಾ ಹೋಗ್ತಾರೆ. ಒಂದು ಟೆಕ್ನಾಲಜಿ ಸಪೋರ್ಟ್ ಕೊಡ್ತಾ ಹೋಗ್ತಾರೆ, ಟ್ರೈನಿಂಗ್ ಕೊಡ್ತಾ ಹೋಗ್ತಾರೆ, ನೆಕ್ಸ್ಟ್ ಫುಡ್ ರಿಲೇಟೆಡ್ ಬಿಸ್ನೆಸ್ ಗೆ ಯಾವ ರೀತಿ ಮಾಡಬಹುದು ಅಂತ ಹೇಳ್ಕೊಡ್ತಾ ಹೋಗ್ತಾರೆ, ಕೊನೆಯದಾಗಿ ಫೈನಾನ್ಶಿಯಲ್ ಸಪೋರ್ಟ್ ಕೂಡ ಕೊಡ್ತಾ ಹೋಗ್ತಾರೆ. ಸರ್ಕಾರ ಕೂಡ ಸಾಕಷ್ಟು ಯೋಜನೆಗಳನ್ನ ಈ ನಿಟ್ಟಿನಲ್ಲಿ ತಂದಿದೆ ಡಾಕ್ಟ್ರೆ. ಅದರಲ್ಲೂ ಕೂಡ ಮುಖ್ಯವಾಗಿ ODOP ಅಂತ ಕರಿತಾ ಹೋಗ್ತೀವಿ, ಒಂದು ಜಿಲ್ಲೆ ಒಂದು ಉತ್ಪನ್ನ ಅಂತ ಕರಿತಾ ಹೋಗ್ತೀವಿ. ಪ್ರತಿಯೊಂದು ಜಿಲ್ಲೆಯಲ್ಲೂ ಕೂಡ ಒಂದು ಸಂಸ್ಕರಣ ಘಟಕವನ್ನ ತೆಗಿತಾ ಹೋಗ್ತೀವಿ. ಆಯ್ತು ಡಾಕ್ಟ್ರೆ, ಪ್ರಸ್ತುತ ಕೃಷಿ ನವೋದ್ಯಮ ಅಗ್ರಿ ಸ್ಟಾರ್ಟ್ಅಪ್ ಬಗ್ಗೆ ತುಂಬಾ ಮಹತ್ವವಾದ ಮಾಹಿತಿಯನ್ನ ಕೊಟ್ರಿ. ಕೆಲವು ರೈತರು ಇರ್ತಾರೆ ಡಾಕ್ಟರ್ ಪ್ರವೀಣ್ ಕುಮಾರ್ ಅವ್ರ ಜೊತೆಗೆ ಮಾತಾಡಬೇಕಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ತಿಳಿಸಿ. 9993159910993935. ಇನ್ನೊಮ್ಮೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಅಗ್ರಿ ಸ್ಟಾರ್ಟ್ಅಪ್ ಕೃಷಿ ನವೋದ್ಯಮ ಈ ಕುರಿತು ಡಾಕ್ಟರ್ ಪ್ರವೀಣ್ ಕುಮಾರ್ ಅವರೊಂದಿಗೆ ಸಂದರ್ಶನವನ್ನ ಕೇಳುತ್ತಿದ್ದೀರಿ. ಇವರನ್ನ ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಈಗ ತಿಪಟೂರು ತಾಲೂಕು ಅರಳುಗುಪ್ಪೆಯ ರೇಣುಕಯ್ಯ ಹಾಗೂ ಸಂಗಡಗರಿಂದ ತತ್ವಪದ. ಮಾಡು ಜಪವನು ಮನವೇ ಮರೆಯದಲೆ ನೀನು, ರೂಢಿಯೊಳೆ ಗತಿಶೇಷ್ಠ ಶಿವ ಮಂತ್ರ ಬಿಡದೆ, ಅರಿತು ಬದಿಸಿದವನ ಕೋಟಿ ಜನ್ಮ ಪಾಪ ಉರಿದೋಗುವುದಿಲ್ಲ ಸರಿ ಇಲ್ಲದಂತೆ, ಅರಿಯಲೆ ಜಪಿಸುತ್ತಲಾದಿ ದೋಷ ಹಿರಿಯನಾಗೋನೆಲ್ಲರಿಗೂ ಜಗದೊಡಗಿ, ಶಂಕರ ಶಂಕರ ಕವಿದುಕೊಂಡಲ್ಲಿ ಕಾಷ್ಟ ನಿಲ್ಲುವುದುಂಟೆ, ಕವಿದುಕೊಂಡಲ್ಲಿ ಕಾಷ್ಟ ನಿಲ್ಲುವುದುಂಟೆ, ವ್ಯವಸಾಯ ಮಾಡುವಂಗೆ ದುರ್ಭಿಕ್ಷೆ ಕೆಡೆಯುಂಟೆ, ಶಿವನ ಕಂಡ ವಜಯ ಮಬಾದೆಯುಂಟೆ, ಗುರುವೇ ಗುರುವೇ ಗುರುವೇ ಸತಿಸುತರ ಮೋಹ ಬಲೆ ದುಳು ಬಿದ್ದು ಕಡಬೇಡ, ಗತಿಗಳನ್ನು ಬಯಸಿ ಬಾಯಾರಬೇಡ, ಅಧಿಕ ಭಕುತಿ ನಿನಗೀವ ಗುರುಪಿತ ಮಹಾಲಿಂಗನಿಗೆ ಭಕ್ತಿ ಮುಕ್ತಿಯ ನಿತ್ತು ರಕ್ಷಿಸು ರಕ್ಷಿಸು ರಕ್ಷಿಸು. ಬಾಗಿಲು ತೆರೆದಿದೆ ನೋಡಲ್ಲ ಕೊನೆ ಮುಗಿನ ತುದಿಯಲ್ಲಿ ನೋಡಲ್ಲ, ಬಾಗಿಲು ತೆರೆದಿದೆ ನೋಡಲ್ಲ ಕೊನೆ ಮುಗಿನ ತುದಿಯಲ್ಲಿ ನೋಡಲ್ಲ, ಯೋಗಾನಂದರಾಗಿಲ್ಲ ಭವ ಯೋಗಾನಂದರಾಗಿಲ್ಲ ಭವ ರೋಗಿ ಗಂಟೆಯ ನಾದವು ಕೇಳುತ್ತಿದೆ, ಗಂಟೆ